ಇದ್ದು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು, ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಚಿಪ್ಪಿನಕೆರೆ ಗ್ರಾಮದ ಕೃಷಿಕ ಜಿಬಿ ರೂಪೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ಜನಪದ ಗೀತೆಗಳನ್ನು ಕೇಳಬಹುದು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಈಗ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಚಿಪ್ಪಿನಕೆರೆ ಗ್ರಾಮದ ಕೃಷಿಕ ಜಿಬಿ ರೂಪೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಚಿಪ್ಪಿನಕೆರೆ ಗ್ರಾಮದ ಕೃಷಿಕರಾದ ಜಿಬಿ ರೂಪೇಶ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿ ಬದುಕಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದಾರೆ, ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ ಬಂದಿದ್ದಾರೆ. ರೂಪೇಶ್ ಕುಮಾರ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ರೂಪೇಶ್ ಕುಮಾರ್ ಅವರೇ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? 35 ವರ್ಷ ಅಂದಾಜಿಯಿಂದ ನಮ್ಮ ಅಪ್ಪಾಜಿ ಅವರು ಮಾಡ್ತಾ ಇದಾರೆ. ನಾವು ಬಂದ ಈಗ ಸುಮಾರು 2001 ಅಂದ್ರೆ ಕ್ಲಾಸ್ ಬಿಟ್ಟು 2001 ಸ್ಟಾರ್ಟ್ ಮಾಡಿದ್ದು, ಈಗ ಸುಮಾರು 23-24 ವರ್ಷ ನಾವು ರನ್ನಿಂಗ್ ಅಗ್ರಿಕಲ್ಚರ್ ಬಂದಿವಿ ಸರ್. ನಾವು ವಿದ್ಯಾಭ್ಯಾಸ ಮಾಡ್ತಿದ್ದಂತಾರೆ ಈ ಕೃಷಿ ಬದುಕಿಗೆ ಬಂದಿವಿ ಅಂದ್ರೆ, ಯಾಕೆ ಈ ಕೃಷಿ ಬದುಕಿಗೆ ಬರ್ಬೇಕನ್ನಿಸ್ತು? ಇಲ್ಲ, ನಾವು ಮೊದಲು ನಮ್ಮ ಅಪ್ಪಾಜಿ ಅವರು ಮಾಡ್ಬೇಕಾರೆ ಲೇಬರ್ ತುಂಬಾ ಸಿಗರ್ ಸರ್. ಹೌದು, ಸುಮಾರು ವರ್ಷ ನಾನು ಓದ್ಕೆಂತಲೇ ನೋಡಿದೆ, ಅವರು ಬರೋರು ಮಾಡ್ಸರು, ಚೆನ್ನಾಗಿ ಮಾಡೋರು, ಹೇಳಿ ಬಂದ್ರು ಕೂಡ ಅವರು ಚೆನ್ನಾಗಿ ಮಾಡ್ಕೆ ಬರೋರು ಸರ್. ಆದ್ರೂ ಇತ್ತೀಚೆಗೆ ನಾನು ಬರ್ತಾ ಬರ್ತಾ 8th class, 9th class, 10th class ಬರ್ತಾ ಬರ್ತಾ ನೋಡಿದೆ ಅವ್ರ ಕಷ್ಟ, ಕರೆದ್ರು ಬರಲ್ಲ ಆಳುಗಳು. ಅದರಿಂದ ನಾವು ಇಲ್ಲಿಗೆ ಕೈ ಬಿಡ್ಬೇಕು, ಇಷ್ಟು ಒದ್ದಾಡ್ತಾರಲ್ಲ ಒಂದ್ ಆಳಿಗೆ, ಅವ್ರನ್ನ ಎಷ್ಟು ಕಾಡಿ ಬೇಡಿ ಮಾಡ್ಬೇಕಲ್ಲ ಅಂತ ನಮಗೆ ಒಂದು ಉತ್ಸಾಹ ಬಂದು ಅಲ್ಲಿ SLC ಅಲ್ಲಿ ಒಂದ್ 2 ಓದು, ಆದ್ರೂ ನಾವು ಕಟ್ಟಂಗೆ ನಾವು ಮುಂದಕ್ಕೆ ಹೋಗ್ಬಾರ್ದು, ಇಲ್ಲಿಗೆ ಸ್ಟಾಪ್ ಮಾಡಿ ಕೃಷಿಗೆ ಮುಂದೆ ಆಗ್ಬೇಕು. ನಮ್ಮ ಅಪ್ಪಾಜಿ ಒಬ್ಬರೇ ಅದಾರೆ, ಅವರು ಬಹಳ ಹಿಂದುಳಿತಾರೆ, ತಿರ್ಗಾ ಅವ್ರ ಕೂಲಿಯರಿಗೆ ಅಡಿ ಆಗ್ಬಾರ್ದು, ನಾವು ಅವರು ಹೇಳ್ದಂಗೆ ಕೇಳಬಾರ್ದು, ನಾವು ಅವರು ಖಾಲಿ ಮುಗಿಯೋದು ಒಂದು ತಪ್ಪೈತೆ ವಸ್ತು, ಅವರು ಕೂಲಿಯರಿಗೆ ಅಷ್ಟು ಕೇರ್ಸಿಟಿ ಅಷ್ಟು ಇದಿರೋದ್ರಿಂದ ನಮಗೆ ಒಂದು ಉತ್ಸಾಹ ಬಂದು ನಾವು ಕೃಷಿ ಬರ್ಬೇಕಂತ ನಾವು ಅಲ್ಲಿಂದ SLC ಒಂದೇ ಮನಸ್ಸಿಂದ ಬಂದಿರಿದ್ವಿ. ಇದುವರೆಗೆ ನಾವು ಓದ್ಬೇಕನ್ನೋ ಮನಸ್ಸು ಬಂದಿಲ್ಲ ಸರ್, ಇದು ಕೃಷಿ ಮಾಡ್ಬೇಕಂತಲೇ ನಾವು ಇರೋದು. ಅಂದ್ರೆ ಈ ಕೃಷಿ ಬದುಕಿಗೆ ಅಪ್ಪನ ಕಷ್ಟ ನೋಡಿ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ನೀವು SLC ಆದ ನಂತರ ಈ ಕೃಷಿ ಬದುಕಿಗೆ ಬಂದ್ರೆ ಸರ್? ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಕೃಷಿ ಬದುಕು ಮಾಡಿದ್ರೆ ಬೆವ್ರ ನೀರ್ ಇಳಿಸಿರ ಸರ್, ತುಂಬಾ ಕಷ್ಟ ಅನುಭವಿಸಿರ ಸಾಕು, ಒಳ್ಳೆಲ್ಲ ಫಲ ಐತೆ ಸರ್. ಮಾಡಿದ್ದಕ್ಕೆ ಯಾವ ಫಲನು ಯಾವ ಭೂಮಿನೂ ಕೊಡಲ್ಲ ಸರ್ ಫಲ, ಸತ್ಯವಾದ ಮಾತು. ಇವತ್ತಿನ ಭೂಮಿ ತಾಯಿನ ನಂಬಿದ್ರೆ ಪ್ರತಿಫಲ ಇದ್ದೇ ಪ್ರತಿ ಫಲ ಇದ್ದೇ ಇರುತ್ತೆ. ಅವ್ನ್ ಮಾಡಿದ ಕಷ್ಟ ಆದ್ರೂ ಹೊರಡಿಸತ್ತೆ, ಲಾಭ ಇಲ್ತದ್ರು ಆ ವರ್ಷದ ಅಸ್ಲಾದ್ರೂ ಹೊಳ್ಚು ಅವನ್ನ ಮುಂದೆ ತರ್ತದ ಸರ್, ಅದಕ್ಕಂತೂ ಡೌಟ್ ಏನಿಲ್ಲ. ಹಾಗಿದ್ರೆ ರೂಪೇಶ್ ಅವ್ರ ನಿಮ್ ಜಮೀನ್ ಎಷ್ಟೆಕರೆ ಐತೆ? ಸುಮಾರು ನಮ್ದು ಬೆದ್ಲು ಒಂದು 18 ಸರ್, ನೀರಾವರಿ ಒಂದು 9 ಬೆದ್ಲಲ್ಲೆಲ್ಲ ಏನೇನ್ ಬೆಳೆಗಳು ಬೆಳಿತೀರ? ನವಣೆ ಸಣ್ಣ ಅತ್ಯಂತ ಬೆಳೆಯರು ಸರ್, ಅದು ಸಣ್ಣದಾಯಕ ಹಾಕಿ ಅವು ಕೆಜಿ ಗಟ್ಟಲೆ ಬೀಜ ಬರೋವು, ದೂರದಲ್ಲಿ ಬಂದ್ರು ಕೆಜಿ ಗಟ್ಟಲೆ ತೂಕ ಮಾಡಿಸ್ಕೊಂಡು ಇಷ್ಟು ಕೆಜಿ ಅಂತ ತಗೊಂಡೋಗರು. ರಾಗಿ ಬಿತ್ತಾರು, ಸಜ್ಜೆ ಬಿತ್ತಾರು, ಮೊದಲು ಮೆಕ್ಕೆಜೋಳ ಅವು ಏನಿದ್ದಿಲ್ಲ. ಇತ್ತಿತ್ತಲಾಗ ಸುಮಾರು ಈಗ 20 ದಾಟಿ ಸೂರ್ಯಕಾಂತಿ ಬಂತು ಸರ್, ಸೂರ್ಯಕಾಂತಿ ಸ್ಟಾರ್ಟ್ ಮಾಡಿದ್ರು, ಅದು ಸುಮಾರು ಒಂದು 10-12-15 ವರ್ಷ ಅದು ಬೇಜಾರಾಗಿ ಕೈ ಬಿಟ್ರು, ಅದು ರೋಗ ಬೀಳಕ್ ಸ್ಟಾರ್ಟ್ ಆದ ಸರ್. ಫುಲ್ ಹೂವು ಆಗ್ತಿದ್ದಂಗ ಹಂಗ ಇಮ್ಮುಕ್ತಿದ್ದಂಗ ರೋಗ ನಿತ್ಯ ನಿಲ್ಲಿಗೆ ಒಣಗಿ ಹೋಗೋದು ಕಾಳಾಗಿರಲ್ಲ ಸರ್. ಅದು ಸುಮಾರು ಒಂದ್ 10-12 ವರ್ಷ ಬೆಳೆದ್ವಿ. ಆಮೇಲೆ ಇತ್ತಿತ್ತಲಾಗೆ ಅಲ್ಲಿ ಆ ಕಡೆ ಪುಡುಗಡೆಯರು ಮೆಕ್ಕೆಜೋಳ ಹಾಕ್ತಾರೆ, ನಾವು ಯಾಕೆ ಹಾಕ್ಬಾರ್ದು, ನಮಗೂ ಮಳೆಗಾಲ ಆಗುತ್ತೆ ಅಂತ ನೋಡೋಣ ಅಂತ ಟ್ರಯಲ್ ಮಾಡಿದ್ರು ಸರ್. ಇಲ್ಲಿಂದ ಮೆಕ್ಕೆಜೋಳ ಸ್ಟಾರ್ಟ್ ಮಾಡಿದ್ರು. ಅದು ಈಗ ಸುಮಾರು 10-12 ವರ್ಷದಿಂದ ಆಗ್ತಾ ಇದಾರೆ. ಅದು ಅಲ್ಲಲ್ಲೇ ಕಾಣಿಸ್ಕೊಂತೈತೆ ವೆಲ್ಟು ಸ್ವರ್ಗ ರೋಗ ಅಂತ. ಆದ್ರೂ ಕೂಡ ಈಗಲೂ ಅದು ಕಂಟಿನ್ಯೂ ಐತೆ. ಅದ್ರ ಮಧ್ಯೆ ಈಗ ಹಿಂದ್ ವರ್ಷದಿಂದ ತೊಗರಿ ಬಂದೈತೆ ಸರ್. ಈಗ ರೈತರು ಅಲ್ಲಲ್ಲೇ ವಾಸನೆ ಸಿಕ್ತು, ಬೀಜ ನಿಗಮಕ್ಕೆ ಬಿಡ್ತೀವಿ ದಾವಣಗೆರೆಗೆ, ಅದಕ್ಕಾಗಿ ಹಿಂದ್ ವರ್ಷದಿಂದ ತೊಗರಿ ಹಾಕಕ್ ಸ್ಟಾರ್ಟ್ ಮಾಡಿದ್ವಿ. ಈಗ ಸುಮಾರು ನಮ್ಮ ಪಕ್ಕದಳ್ಳಿಯರವರು ಒಬ್ರು ರೈತರು ಮುನ್ನರ್ಗೌಡ್ರ ಅಂತ, ಅವರು ಒಂದ್ 5-6 ವರ್ಷದಿಂದ ಆಗ್ತದಾರ ಅವ್ರು ತೊಗರಿನ. ತೊಗರಿ ಅವ್ರು ಬೇರೆಯವ್ರಿಗೆ ಹೇಳಿದಾರ ಗೊತ್ತಿಲ್ಲ, ಸುಮ್ನೆ ನಾವು ಹಾಕ್ಬೇಕು ಅವ್ರು ನೋಡಿ ಅಂತ ಹಾಕಿದ್ವಿ. ಅವ್ರು ಯಾರಿಗೆ ಹೇಳಿದಾರಿಲ್ಲ, ಅವ್ರು ಸುಮಾರು ಅವರೊಬ್ಬರೇ ರೈತರು ಹಾಕಿರೋದು. 6 ವರ್ಷದಿಂದ ಆಗ್ತದಾರೆ ಅವ್ರಿಗೆ ಚೆನ್ನಾಗಿ ಲಾಭದಾಯಕ ಆಗಿರೋ ಹೊತ್ತಿಗೆ ಆಗ್ತದಾರ ಸರ್. ನಾವು ಹಿಂದಿನ ವರ್ಷದಿಂದ ನಮ್ಮೂರವ್ರು ಒಂದು 80 ಎಕರೆ ಹಾಕಿದ್ರು ಸರ್. ಅಂತ ಬರಗಾಲದ ದೇಕ್ಲೆ ಮಳೆನೇ ಇಲ್ಲ ಸರ್, ಬಿತ್ತಿದಾಗ ಲಕ್ಷದ ಮಳೆ ಇಲ್ಲ. ಕೊನೆಗೆ ಹೂವು ಸ್ವಲ್ಪ ಕಾಯಿ ಆಗ್ಬೇಕಾದ್ರೆ ಒಂದು ಸ್ವಲ್ಪ ಬಂತು, ಅಷ್ಟಕ್ಕೆ 3 ಕ್ವಿಂಟಲ್ ಬಂದದ ಸರ್, ಎಕರೆ 3 ಕ್ವಿಂಟಲ್ಲು. ಅಲ್ಲಿ ಕೊಟ್ಟಿರೋದು ನಾವು 8 ಎಕರೆ, ನಮ್ದು ಎರೆವಲ್ಲ 8 ಎಕರೆಗೆ 24 ಕ್ವಿಂಟಲ್ ಆಗುತ್ತೆ ಟೋಟಲ್ ನಮ್ದು ಮಾರ್ಕೆಟಿಗೆ. ನಮ್ ಬೀಜಕ್ ಬಿಟ್ಟಿರೋದು ಸೇರಿದೆ, ಅದ್ರಲ್ಲಿ ಬೀಜಕ್ ಒಂದೇ ಅಂದ್ರೆ 17.5 ಕ್ವಿಂಟಲ್ ಬಿಟ್ಟಿದೀವಿ. 17.5 ಕ್ವಿಂಟಲ್ಗೆ ಎಷ್ಟಾಗುತ್ತೆ? 12,800 ರೂಪಾಯಿ ರೇಟು. 264,000 ರೂಪಾಯಿ ನಮ್ ಪಟ್ಟಿ ಆಗಿದೆ ಅಲ್ಲಿ ಬೀಜದ ಒಂದೇ. ಈಗ ಮಾರ್ಕೆಟ್ ಬಿಟ್ಟಿದ್ದು ಒಂದ್ 45,000 ಆಯ್ತು ಸರ್. ಅಲ್ಲಿಗೆ 3 ಚಿಲ್ಡ್ರನ್ ಆಗ್ಯದ ಸರ್. ಈಗ ಸಹಾಯಧನ ಅಂತ ಕೊಟ್ಟಿದ್ದಾನೆ ಕೇಂದ್ರ ಸರ್ಕಾರದಿಂದ, ಸಹಾಯಧನ ಅಂತ ಹಾಕಿದಾನೆ ಸರ್. ಅದು ಕ್ವಿಂಟಲಿ 3,700 ಅಂತೆ, 64,000 ಹಾಕಿದಾನೆ. ಅದು ಬೇರೆ ಜಸ್ಟ್ ಅಲ್ಲಿಗೆ 365 ಆತ್ ಸರ್ 8 ಎಕರೆಗೆ ಅಂತ ಬರಗಾಲದಾಗ. ಅಂದ್ರೆ ನೀವೆಲ್ಲ ಬೀಜದ ತೊಗರಿನ ಬೆಳೆಯೋದು ಅಂದ್ರೆ ಎಲ್ಲ ಬೀಜ ನಿಗಮಕ್ಕೆ ಕೊಡಂತ ತೊಗರಿ? ಬೀಜ ನಿಗಮಕ್ಕೆ ಕೊಡಂತವ ಬೆಳೆದಿರೋದು, ಹಿಂದ್ ವರ್ಷ ಬೆಳೆದಿದ್ವಲ್ಲ ಅದಕ್ಕೆ ಈ ವರ್ಷನೂ ಅದೇ ಹಾಕಿದ್ವಿ ಸರ್. ಅದೇ ಹಾಕ್ಯಾರ. ಬೀಜ ಎಲ್ಲ ಎಲ್ಲಿಂದ ತಗೊಂಡ್ಬರ್ತೀರ? ಬೀಜ ಇಲ್ಲ ಸರ್, ಚಿತ್ರದುರ್ಗ ಕಡೆ ಬೀಜ ನಿಗಮ ಐತಲ್ ಸರ್, ಅಲ್ಲಿ ಕೊಡ್ತಾರ. ಅಲ್ಲಿ ಬಂದು ನಾವು ಕೇಳಿದ್ರೆ ಕೊಡ್ತಾರೆ. ನೋಂದಣಿ ಮಾಡಿಸ್ಬೇಕ? ನೀವು ನೋಂದಣಿ ಮಾಡಿಸ್ಬೇಕಾ? 1 ಎಕರೆ 1 ಪಾಣಿ ಅಂತ ಕೊಟ್ರೆ 1 ಎಕರೆಗೆ 1 ಕ್ವಿಂಟಲ್ ಬೆಳೆದ್ರೆ ಇಳುವರಿ ತಕ್ಕಂತೆ ತಗೊಂತಾರ ಸರ್ ಅವರು. ಬೀಜ ಅದೆಲ್ಲ ಹೆಂಗ್ ಬರುತ್ತೆ ಕೆಜಿ ರೇಟು? ಅದು 5 ಕೆಜಿ ಬ್ಯಾಗ್ ಸರ್. ಹಿಂದ್ ವರ್ಷ 1,000 ಚಿಲ್ಡ್ರನ್ ಹಾಕಿದ್ರು ಸರ್, 5 ಕೆಜಿ ಇದ್ದದು. ಈ ವರ್ಷ 1,440 ರೂಪಾಯಿ ಹಾಕಿದಾರೆ ಸರ್. ಅದು ಸ್ವಲ್ಪ ರೇಟ್ ಮಾಡಿದ್ದಾರೆ. ಇನ್ಸ್ಪೆಕ್ಷನ್ ಚಾರ್ಜು ಬಂದು ಹೋಗಿದ್ದು ಎಲ್ಲ ಹಾಕ್ತಾರೆ ಸರ್. ಒಂದ್ 2-3 ಸಲ ಬರ್ತಾರೆ ಫ್ಲಾಟಿಗೆ, ಅದ್ರದ್ದು ಎಲ್ಲ ಇನ್ಸ್ಪೆಕ್ಷನ್ ಚಾರ್ಜ್ ಹಾಕ್ತಾರೆ. ಅದರಲ್ಲಿ ಒಂದ್ ಪ್ಯಾಕೆಟ್ ₹1,440 ರೂಪಾಯಿ ತಗೊಂಡಿದ್ದಾರೆ. ತಗೊಂಡಿದ್ದಾರೆ. 1 ಎಕರೆ ಎಷ್ಟು ಕೆಜಿ ಬೇಕಾದ ಬಿತ್ತನೆ ಬೀಜ? ಹಿಂದ್ ವರ್ಷ ಸುಮಾರು 1 ಕೆಜಿ 600 ಗ್ರಾಮ್ ಬಿತ್ತಿದ್ರು ಸರ್. ಈ ವರ್ಷ ಒಂದೊಂದು ಒಡಕೈತೆ ಅಂತ ಹೇಳಿ ಒಂದ್ ಸ್ವಲ್ಪ ಜಾಸ್ತಿ ಬಿತ್ತಕತ್ಬಿಟ್ರು. 2 ಕೆಜಿಯಿಂದ 3 ಕೆಜಿ ವರೆಗೆ ಬಿತ್ತಿದಾರೆ ನೋಡ್ ಸರ್. ನಮ್ಮೂರ್ ಚಿಪ್ಪಿನ ಕೆರೆ ಚಿಕ್ಕೋನಹಳ್ಳಿ ಎರಡು ಸೇರಿ 3 ಕೆಜಿ ವರೆಗೆ ಬಿತ್ತಿದ್ದಾರೆ 1 ಎಕರೆಗೆ. ಅದೇನೋ ಎಲ್ಲ ಟ್ರ್ಯಾಕ್ಟರ್ ಇಂದ ಬಿತ್ತನೆ ಮಾಡ್ತಾರೆ? ಕೂರ್ಗಿಂದ ಟ್ರ್ಯಾಕ್ಟರಿಂದ ಸರ್. ಟ್ರ್ಯಾಕ್ಟರಿಂದ ಸಾಲಿನಿಂದ ಸಾಲಿಗೆ ಅಂತರ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಡ್ಬೇಕಾಗತ್ತೆ? ಸಾಲಿಂದ ಸಾಲಕ್ಕೆ ನಾವು ಬಾರಿ ಇದ್ ಮಾಡಿದ್ರೆ ಸರ್ ಕಮ್ಮಿ ಮಾಡ್ಬೇಕು. ದಾಯ 6 ಅಡಿ ಮಾಡ್ಬೇಕು, 5 ಅಡಿ ಮಾಡ್ಬೇಕಂದ್ರೆ ಅದು 6 ಅಡಿ 5 ಅಡಿ ದಾಯದಲ್ಲ ಸರ್, ಅದು 8 ಅಡಿ ಪಕ್ಕ ಇರ್ಬೇಕು. 8 ಅಡಿ ಇದ್ರು 9 ಅಡಿ ಇದ್ರು ನಡೀತದ ಸರ್. ಹಿಂದ್ ವರ್ಷ 8-8.5 ಸೇಮ್ ಈ ವರ್ಷನೂ ಅದೇ ದಾಯ ಹಾಕಿರೋದು. ದಾಯ ಎಷ್ಟಿರುತ್ತೋ ಅಷ್ಟು ಒಳ್ಳೇದು ಸರ್. ಇಳುವರಿ ಬರುತ್ತೆ ಸರ್. ಈಗ ಮಳೆಗಾಲಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ. ದಾಯ ಎಷ್ಟಾಗ್ಲಿರುತ್ತೋ ಅಷ್ಟು ಕಲ್ತ್ಕೊಂಡದ ಸರ್. ಈ ವರ್ಷ ಚೆನ್ನಾಗಿದೆಯಾ ಬೆಳೆ? ಚೆನ್ನಾಗೈತಿ ಗಿಡ. ಅಲ್ಲೇ ಇನ್ನೊಂದ್ ಸಲ ಕುಂಟೆ ಹೋಗ್ಬೋದ್ ಸರ್ ಅಷ್ಟೇ. ಅಲ್ಲೇ ಗಿಡ ಕಲ್ತ್ಕಂತದವ. ಯಾವ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರಿ ಸರ್? ಹಿಂದಿನ ವರ್ಷ ಬಾರಿ ಲೇಟ್ ಆಗ್ಬಿಡ್ತು, ಜುಲೈ 15 ಬಿತ್ತಿದ್ವಿ ಸರ್. ಈ ವರ್ಷ ಗಾಢ ಹಸಿ ಆತಂತ ಜೂನ್ 1 ಬಿತ್ತಿದ್ವಿ. ಓಹೋ. ಸುಮಾರು ಒಂದು 25 ಒಂದು 30 40 ದಿನ ಅಂತರ ಮುಂದೆ ಬಿದ್ದಿದ್ವಿ ಸರ್. ಸರಿ, ಬಹಳ ಮುಂದೆ ಬಿತ್ತಿದ್ವಿ ಸರ್. ತೊಗರಿನ ಸ್ವಲ್ಪ ಮುಂಚೆ ಬಿತ್ತಿದಷ್ಟು ಅನುಕೂಲ ಅಂತ? ಅನುಕೂಲ ಸರ್. ಅದು ಗಿಡ ಬೆಳೀತದೆ, ನಮಗೆ ಇಳುವರಿ ಬರುತ್ತೆ, ಗಿಡ ದೊಡ್ಡದಾಗಿ ಇದಾಗುತ್ತೆ. ತಡವಾದಷ್ಟು ಇಳುವರಿ ಕಮ್ಮಿ, ಗಿಡ ಬೆಳೆಯಲ್ಲ ಸರ್ ಒಂದ್ ಸ್ವಲ್ಪ. ಅವ್ರು ಬೀಜ ನಿಗಮ ತರ ಏನಾದ್ರು ಜಮೀನಿಗೆ ಭೇಟಿ ಕೊಟ್ಟು ಸಲಹೆ ಸೂಚನೆಗಳು ಕೊಡ್ತಾರ? ಈ ತರ ಬೆಳಿಬೇಕು, ಈ ತರ ಬೆಳಿಬೇಕು, ಈ ತರ ಏನಾದ್ರು ರೋಗ ಬಂದ್ರೆ ಈ ತರ ಔಷಧಿ ಸಿಂಪಡಣೆ ಮಾಡ್ಬೇಕು ಅಂತ ಏನಾದ್ರು? ಬರ್ತಾರೆ ಸರ್, ಒಂದೊಂದ್ ಸಲ ಬರ್ತಾರೆ, ಒಂದೊಂದ್ ಸಲ ಬರೋದೇ ಇಲ್ಲ ಸರ್. ಅವರು ನಾವು ಫೋನ್ ಮಾಡಿ ಹೇಳಿದ್ರೆ ಬರ್ತೀವಪ್ಪ, ಅಲ್ಲಿ ಬೇರೆ ಕಡೆ ಇದೀವಿ, ಇಲ್ಲೇ ಇದೀವಿ ಅಂತ ಹೇಳ್ತಾರೆ. ಒಟ್ಟು ಬರ್ತಾರೆ, ಒಂದ್ 2 ಸಲ ಬರ್ತಾರೆ. ಔಷಧಿಯನ್ನು ನಾವೇ ಕೇಳಿ ತಿಳ್ಕೊಂತೀವಿ ಸರ್, ಬೇರೆ ಕಡೆ ಎಲ್ಲ ಎಲ್ಲಿ ಏನೇನು ಹೊಡಿಬೇಕಂತ. ಕಲಬುರ್ಗಿಯಿಂದ ವಿಜ್ಞಾನಿಗಳು ತಗ ನಾವು ಫೋನ್ ಮಾಡಿ ಮಾತಾಡ್ಕೊಂಡಿದ್ವಿ ಸರ್. ಅದ್ ಮಾತಾಡ್ಕೊಂಡು ತಿರ್ಗ ಇದು ಸಾಲಿನ ಸಾಲಿ ಹೇಳಿದ್ವಿ 8 ಅಡಿ. ಈಗ ಗಿಡದಿಂದ ಗಿಡಕ್ಕಂದ್ರೆ ಅದು ನಮ್ ಲೆಕ್ಕಕ್ಕಂದ್ರೆ ಇದಕ್ಕೆ ಚೌಟಿಗೆನೆ ಇರ್ಬೇಕು. ಅಂದ್ರೆ ಕೈ ಬೀಜ ಉಣ್ಸಕ್ಕಾಗಲ್ಲ ನಮ್ಮ ಕೈಲಿ. ನಾವು ಮಿಷಿನ್ ಬಿತ್ತೀವಿ, ನಾಲ್ಕು ಬಟ್ಟಿ ಬೀಳುತ್ತೆ, ಮೂರು ಬಟ್ಟಿ ಬೀಳುತ್ತೆ, ಎರಡು ಬಟ್ಟಿ ಬೀಳುತ್ತೆ, ಒಂದು ಬಟ್ಟಿಗೆ ಒಂದು ಬೀಳುತ್ತೆ, ಹಂಗಾಕತ್ತೆ. ಅಕಸ್ಮಾತ್ರ ನೀವು ಕೈ ಬೀಜ ಉಣ್ಸೋರು ರೈತ ಬಂದವ್ರು ಯಾರನ್ನ ಉಣ್ಸೋದಾದ್ರೆ ಚೌಟಿಗೊಂದು ಉಣಿಸ್ರಿ, ಆರಾಮ ಕೈ ಬೀಜ ಇಟ್ಟು ನೀವು ಸಣ್ಣ ರೈತರು ಯಾರನ್ನ ಇದ್ರೆ ಮಾಡ್ಕೋಬಹುದು ಸರ್. ಯಾರನ್ನ ಸಣ್ಣ ರೈತರು ನನ್ನಂಗೆ ನಾನೇ ಹಂಗೆ ಬಿತ್ತಬೇಕಂತ ನೀವು ಹೇಳಲ್ಲ. ನಾವು ನೀವು ಚೌಟಿಗೊಂದು ಕೈ ಬೀಜ ಇಟ್ಟು ಮಾಡೋದಾದ್ರೆ ಮಾಡ್ಬೋದು, ಬಹಳ ಉತ್ತಮವಾಗಿ ಬರುತ್ತೆ, ಬೀಜನು ಕಮ್ಮಿ ಹೋಗುತ್ತೆ. ಒಂದು ಕೆಜಿ 200 ಗ್ರಾಮ್ದಾಗ ಮುಗಿದೋಗತ್ತೆ ಹೊಲ ಒಂದು ಎಕರೆ. ಮಧ್ಯದಲ್ಲೆಲ್ಲ ಅಂತರ ಬೇಸಾಯ ಎಡೆಕ್ ಮುಂಟೆ ಎಷ್ಟು ಸರಿ ಹೊಡಿಬೇಕು, ಯಾವ್ಯಾವ ಟೈಮಲ್ಲಿ ಹೊಡಿಬೇಕಾಗತ್ತೆ ಸರ್? ಸಣ್ಣದಿದ್ದಾಗ ಒಂದು 25-30 ದಿನದಾಗ ಒಂದ್ಸಲ ಹೋಯ್ಬಿಡ್ಬೇಕು ಸರ್ ತೆಳ್ಳಗೆ. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಸಲ ಹೊಡಿಬೇಕು ಸರ್. ಸುಮಾರು 9-10 ಸಲ ಆಗುತ್ತೆ ಸರ್, ಈ ವರ್ಷ ಜಾಸ್ತಿ ಆಗುತ್ತೆ. ಇನ್ನು ವರ್ಷ 7 ಸಲ ಹೊಡೆದಿದ್ವಿ ಕುಂಟೆನ. ಕುಂಟೆ ಹೊಡೆದಷ್ಟು ಒಳ್ಳೇದು ಸರ್, ಒಂದೇ ಅನುಕೂಲ. ಬೀಟ್ ಬರ್ದಂಗೆ ಹೊಡಿತಿರ್ಬೇಕು. ಆರೂವರೆ ಅಡಿ ಇದು ಕುಂಟೆ ಹೋಗುತ್ತೆ ಸರ್, ಆರೂವರೆ ಅಡಿ ಕೂಡ ಆ ಕಡೆಗೆ ಒಂದ್ ಮುಕ್ಕಾಲಡಿ, ಈ ಕಡೆಗೆ ಒಂದ್ ಮುಕ್ಕಾಲಡಿ ಗ್ಯಾಪ್ ಇರ್ಲೇಬೇಕು. ಸ್ಟೇರಿಂಗ್ ಅಡ್ಡಾಡಿದ್ರು ತಗಲ್ಬಾರ್ದು ಗಿಡಕ್ಕೆ. ಮತ್ತೆ ಇದಕ್ಕೆಲ್ಲ ಸಾಕಷ್ಟು ಔಷಧಿ ಸಿಂಪಡಣೆ ಮಾಡ್ಬೇಕಾಗತ್ತೆ. ಎಷ್ಟು ಸರಿ ಔಷಧಿ ಸಿಂಪಡಣೆ ಮಾಡ್ತೀರಾ ಸರ್? ಇದು ಈಗ ಫಸ್ಟ್ ಗೆ ಹೊಡಿಬಾರ್ದು ಅಂತ ಹೇಳ್ತಾರೆ ಸರ್, ಹೂ ಆಗೋವರೆಗೆ ಏನು ಕೆಲ್ಸನೇ ಇರಲ್ಲ, ಮಾಡ್ಲೇಬಾರ್ದು ಅಂತ ಹೇಳ್ತಾರೆ. ಇಂದ ವರ್ಷನ ನಾವು ಏನೇನು ಹೊಡಿಲಿಲ್ಲ. ಆದ್ರೂ ಈ ಕೆಲವರು, ಒಬ್ರು ರೈತರು 80 ಎಕರೆಗೆ ಒಬ್ರು ರೈತರು ಒಂದ್ 6 ಎಕರೆ ಹಾಕಿದ್ರು, ಅವ್ರು ಮಾತ್ರ ಒಂದ್ಸಲ ಹೊಡೆದ್ರು ಪ್ರೊಪನಪಾಸು, ಇದು ಬೆಂಜವಿಟ್ಟು ಹೊಡೆದ್ರು ಒಂದೇ ಅದು ಅದು ಒಂದ್ ಸ್ವಲ್ಪ ಅದೊಂದ್ ಸ್ವಲ್ಪ ಹಾಕಿ ಹೊಡೆದ್ದಾರೆ. ಇನ್ನೇ ಉಳಿದ ರೈತರು ಇನ್ನೇ ಯಾರು ಹೊಡೆದಿಲ್ಲ ಸರ್. ಹೂವು ಆತು ಸ್ಟಾರ್ಟ್ ಆತು, ಒಂದ್ 50% ಆದ್ಮೇಲೆ ಸ್ಟಾರ್ಟ್ ಮಾಡಿದ್ರು ಸರ್. ಅಲ್ಲಿಂದ ಫಸ್ಟ್ ಗೆ ನಾವು ಹೊಡೆದಿದ್ದು ಪಲ್ಸ್ ಮ್ಯಾಜಿಕ್ಸ್ ಅಂತ ಸರ್, ಅಲ್ಲಿ ಕಲ್ಬುರ್ಗಿನ ತರಿಸಿದೀವಿ. ಅದು ಒಂದು 8 ಎಕರೆಗೆ 8 ಕೆಜಿ ತರಿಸಿದ್ವಿ. 3 ಡ್ರಮ್ಮಿಗೆ ಕ್ಲೋಸ್ ಮಾಡಿ 8 ಪಾಕಿಟ್ ಹಾಕಿದ್ವಿ. ಒಂದು ಡ್ರಮ್ಮಿಗೆ ಇಷ್ಟಂತ ಹಾಕಿ ಅದನ್ನ ಇದ್ ಮಾಡ್ಕೊಂಡು ಹಾಕಿದ್ವಿ. ಮತ್ತೆ ಪ್ರೊಪನಪಾಸ್ ಒಂದು ಡ್ರಮ್ಮಿಗೆ 500 ಲೀಟರ್ ಡ್ರಮ್ಮಿಗೆ 1 ಲೀಟರ್ ಪ್ರೊಪನಪಾಸ್ ಹಾಕಿದ್ವಿ. 3 ಬೆಂಜವೆಟ್ ಹಾಕಿದ್ವಿ, ಅದು ಪಲ್ಸ್ ಮ್ಯಾಜಿಕ್ ಅಷ್ಟು. ಇದು 3 ಮಿಕ್ಸ್ ಮಾಡಿ ಹೊಡೆದ್ವಿ ಸರ್ ಫಸ್ಟ್ನೇ ಸಲ. ಆಮೇಲೆ 15 ದಿನ ಕರೆಕ್ಟ್, 15-16 ದಿನ ಬಿಟ್ಟು ಇನ್ನೊಂದು ಸ್ಪ್ರೇ ಕೊಟ್ಟಿವಿ. ಎಲ್ಲ ಫುಲ್ಲು ಹೂವಾಗಿತ್ತು, ಅರ್ಧ ಆಗಿತ್ತು, ಅರ್ಧ ಆಗಿದ್ದಿಲ್ಲ. ಅರ್ಧ ಆದ್ಮೇಲೆ ಪೂರ್ತಿ ಆಗಿ ಕಾಯಿ ಆಗ್ತಿ, ಹಂಗೆ ಜೆಟ್ಟು ಸುಮಾರು ಜೆಟ್ ಕಾಯಿ ಆಗ್ತು. ಅವಾಗ ಇನ್ನೊಂದ್ಸಲ ಕೊಟ್ಟಿವಿ ಸರ್ ಸ್ಪ್ರೇ, ಅದೇ 500 ಲೀಟರ್ಗೆ 3 ಡ್ರಮ್ ಹೊಡೆದ್ವಿ. 1 ಡ್ರಮ್ಮಿಗೆ 4 ಬೆಂಜವೇಟ್ ಹಾಕಿದ್ವಿ, 4 ಬೆಂಜವೇಟು, 1/2 ಲೀಟರ್ ಪ್ರೊಪನಪಾಸ್, ಆಮೇಲೆ ಇದು ಟಾನಿಕ್ ಹಾಕಿ ಇಷ್ಟು ಹೊಡೆದಿವಿ ಸರ್. ಹೊಡೆದಿದ್ರೆ ಎಲ್ಲ ಟ್ರ್ಯಾಕ್ಟರ್ಗೆ ಔಷಧಿ ಸಿಂಪಡಣೆ ಟ್ರ್ಯಾಕ್ಟರ್ಗೆ ಸರ್ ಎಲ್ಲ. ಇಳುವರಿ ಎಲ್ಲ ಚೆನ್ನಾಗಿ ಬಂತ? ಇಳುವರಿ ಚೆನ್ನಾಗಿ ಬರ್ತದೆ ಸರ್, ಮಳೆ ಇಲ್ದಕ್ಕೂ ಅಷ್ಟು ಮಟ್ಟಿ ಬಂದದ ಸರ್. ನಾವು ಮೆಕ್ಕೆಜೋಳಗಳವರೆಲ್ಲ ಫೇಲ್ ಆಗಿ ಹೋಗಿದಾರೆ ಸರ್ ಇಂದ ವರ್ಷ. ಆದ್ರೂ ನಮ್ದೇ ತೊಗರಿ 80 ಎಕರೆ ಪಾಸ್ ಆಗಿದ್ದಾರೆ. ಹಂಗಾಗ್ಬಿಟ್ಟು ಈ ವರ್ಷ ಅದೇ ನೋಡ್ಕೊಂಡು ಈ ಸಲ ಜನ ಬಹಳ, ಈಗ ಒಂದು 250-300 ಎಕರೆ ಸರ್ ನಮ್ಮೂರಾಗ ಜಾಸ್ತಿ ಆಗಿದಾರೆ. ಅದೇ ಬೀಜಕ್ಕೆ, ಬರೇ ಬೀಜಕ್ಕೆ, ಬೇರೆ ಏನಿಲ್ಲ. ಹೌದಲ್ಲ, ಈಗ ಸರಿ ಇನ್ನ ಜಾಸ್ತಿ ಆಗಿದಾರೆ ಸರ್. ಈ ಸರಿ ಒಳ್ಳೆ ಇಳುವರಿ ಬರೋ ನಿರೀಕ್ಷೆ ಐತೆ, ಬರ್ಬೋದಂತ ಐತೆ ಸರ್. ಒಂದು 5-6 ಕ್ವಿಂಟಲ್ ಬರ್ಬೇಕಂತ ಐತೆ ನಮಗೆ, ಚೆನ್ನಾಗಿ ನಡೆಸ್ಬೇಕು ಸರ್. ಹಾಗಿದ್ರೆ ತೊಗರಿ ಕಟಾವಿಗೆ ಬಂದಾಗ ತೊಗರಿ ಯಾವ ರೀತಿ ಕಟಾವ್ ಮಾಡ್ತೀರಾ ಸರ್? ಇನ್ ವರ್ಷ ಮಿಷಿನ್ ತಂದಿದ್ವಿ ಸರ್, ಎಲ್ಲರು ಊರಾಗ ಅನುಕೂಲ ಆಗತ್ತೆ ಅಂತೇಳಿ ನಾವೇ ತರಿಸಿದ್ವಿ. ನಮ್ಮ ಸಂಬಂಧಿಕರಿತ್ತು, ಅವ್ರು ತರಿಸಿ, ಅವರು ಸಣ್ಣ ತೊಗರಿ ಹೊಡೆದಾರ ಸರ್ ಅವರು. ಹೌದು, 3 ಅಡಿದ್ದಾಯ್ತು. ಅವು ಒಂದು ಕಡ್ಡಿ ಉದ್ರಲ್ಲ, ಏನು ಉದ್ರಲ್ಲ. ಹೌದು, ಇವ್ ರಾಡ್ಗಳು ಮುಂದ್ಲವ್ ಏನ್ ಹಾಕಲ್ಲ ಸರ್, ಅವ್ರು ಹಂಗ ಹೊಡಿತಾರೆ. ಇಲ್ಲಿ ಬಂದು ರಾಡ್ ಹಾಕ್ತಂಗ ಡೈರೆಕ್ಟ್ ಹಂಗ ಹೊಡಿದ್ರು, ಸೀದೆಲ್ಲ ಅರೆಲ್ಲ ಸೀದಂಗ ಬೀಳಕತ್ತಿತ್ತು. ಹಂಗಾಗಿ ಅವ್ರನ್ನ 2 ಸಾಲು ಹೊಡೆದ್ರು, ವಾಪಸ್ ಕಳಿಸ್ಬಿಟ್ವಿ. ತಿರ್ಗಾ ಎಂತ ಇಡವಟ್ಟ ಆತಲ್ಲ ಅಂತ ರೈತರಿಗೆ ಎಲ್ಲರಿಗೂ ಒಂಥರ ಇಕ್ಕಟ್ ಆಗ್ಬಿಡ್ತು. ಯಾರು ಓಡ್ಸಕ್ಕೂ ಮುಂದೆ ಬರಲ್ಲ, ಬಹಳ ವೇಸ್ಟ್ ಆಗತ್ತೆ ಹಂಗ ಹಿಂಗ ಅಂತ. ಅದೇ ಒಂದು ಇದಾಗ್ಬಿಡ್ತು ರೈತರಿಗೆ, ಒಂದು ಗಾಬರಿ ಆಗ್ಬಿಡ್ತು. ಕೂಲಿಯರಿಗೆ ಹೆಚ್ಕೊಂಬಿಟ್ರು ಸರ್, ಕೂಲಿಯರಿಗೆ ಅರೆರೆ ಕೊಯ್ದು ಅಲ್ಲಿ ಹಾಕಿ ಕೆಲವರು ಏರಿ ಕಣದ ತುಳಿಸಿದ್ರು. ನಾವು ಕೊಯ್ದು ಅಲ್ಲೇ ಹಾಕಿ ತಿರುಗಿ ಹೋಗಿ ಮಿಷಿನ್, ಅದೇ ಮಿಷಿನ್ಗೆ ಒಳಕ್ ಹಾಕೋದು, ಕಡ್ಲೆ ಮೆದೆ ಹಂಗ ಹಾಕ್ತಿವಿ ಹಂಗ ಹಾಕಿ ಅಂತ ಬಂದು ಕಾಳು ಮಾಡ್ಕೊಂಡಿ ನಾವು. ಅದೇ ಸುಲಭ ಅಂತೀರ? ಅದೇ ಸುಲಭ ಸರ್, ಬಾರಿ ಕೊಯ್ದು ಮೆದೆ ಹಾಕಿ ಆಮೇಲೆ ಹೊಡಿಸಿಬಿಟ್ರೆ ಅಷ್ಟು ಕಾಳು ಹೋಗಲ್ಲ ಸರ್. ಎಲ್ಲೇ ಒಂದೊಂದು ಕಾಳು ಸಿಡಿತಾ ಅಷ್ಟು ಬಿಟ್ರೆ ಈ ಮಿಷಿನ್ ಡೈರೆಕ್ಟ್ ಹೊಡೆಯೋದು ಒಂದ್ ಸ್ವಲ್ಪ ಕಷ್ಟ ಐತೆ ಸರ್. ಅದು ನಮ್ ತೊಗರಿ ಅಂದ್ರೆ ಇವು ಬಿಜಾಪುರ ತೊಗರಿ ಹೊಡಿಬಹುದು, ಬೀಜದ ತೊಗರಿ ಬೀಜ ನಿಗಮದಾಗ ಹಾಕಿರೋ ತೊಗರಿ ಬರಲ್ಲ, ಹೊಡಿಯೋದು ಕಷ್ಟ, ವೇಸ್ಟ್ ಆಗುತ್ತೆ. ಈಗ ರೇಟ್ ಎಲ್ಲ ಯಾವ ರೀತಿ ಕೊಡ್ತಾರೆ ನಿಮ್ಗೆ ಬೀಜ ನಿಗಮದವರು ಸರ್ ಇಲ್ಲಿ 9,000 ನಡೆದ್ರೆ ಅಲ್ಲಿ 3,000 ಚಿಲ್ಡ್ರ ಜಾಸ್ತಿ ಸರ್, ಒಟ್ಟು ಒಂದು 12,000 12 ಒಟ್ಟು ಒಂದು 25% ಜಾಸ್ತಿ ಕೊಡ್ತಾರಂತ ಹೇಳ್ತಾರೆ ಸರ್. ಅದನ್ನೆಲ್ಲ ಜಲ್ದಿ ಹಾಕಿ ಗ್ರೇಡ್ ಮಾಡಿ ತಗೊಂಡೋಗ್ಬೇಕ ಚೆನ್ನಾಗಿ ಒಳ್ಳೆ, ಅವರೇ ಗ್ರೇಡ್ ಮಾಡ್ತಾರೆ, ಅವರೇ ಗ್ರೇಡ್ ಮಾಡಿ ನಮಗೆ ಉಳ್ದಾವ್ ಕೊಡ್ತಾರೆ ಸರ್. ಆಮೇಲೆ ನಾವು ದುರ್ಗದಾಗ ಮಾರ್ಕೆಟ್ನಾಗ ಮಾರ್ಕೋಬಹುದು ಸರ್. ನೀವೆಲ್ಲ ಬಿಳೆ ತೊಗರಿ ಬೆಳೀತಾರೆ ಕೆಂಪು ತೊಗರಿನ? ನಾವು ಇಂದು ವರ್ಷ ನಮ್ಮ ಲಾಸ್ಟ್ ಎಲ್ಲರೂ ತಗೊಬಂದ್ರು ಬೀಜ ನಮ್ಮ ಖಾಲಿ ಆಗಿದ್ದು ಸರ್, ನಾನೇ ಏನನ್ನಾಗಲಿ ಅಂತ ಬಿಳೆ ತೊಗರಿ ತಂದು ಹಾಕಿದ್ದೀನಿ ಸರ್, BRG 5 ಅಂತ ಹಾಕಿದ್ವಿ ಸರ್. ಎಲ್ಲರಿಕಿಂತ ಚೆನ್ನಾಗ್ ಬಂತು ಸರ್ ನಮ್ದು ಬಿಳೆ ತೊಗರಿ, ಬಹಳ ಚೆನ್ನಾಗ್ ಬಂತು. ಮಾರ್ಕೆಟ್ಗೆ ಹೋಯ್ತ್ರೆ ಅದು 6,000 7,000 ಸರ್ ಅಷ್ಟೇ. ಬಿಳೆ ತೊಗರಿ ಅಷ್ಟು ಬೇಡಿಕೆ ಇಲ್ಲ ನಮ್ ದುರ್ಗ ಚಿತ್ರದುರ್ಗ ಅಂದ್ರೆ. ನಮ್ಮ ರೈತರು ಈ ತರ ಬಿಜಾಪುರ ತೊಗರಿ ಈ ತರ ತೊಗರಿ ಬೆಳೆಯೋದಕ್ಕಿಂತ ಈ ತರ ಬೀಜಕ್ ಕೊಡಂತ ತೊಗರಿ ಬೆಳೆಯೋದು ಅನುಕೂಲ ಲಾಭದಾಯಕ ಅಂತೀರ? ಮಾಡ್ಬೋದು ಸರ್, ಅಲ್ಲಿ ಸರ್ಕಾರ ಎಷ್ಟು ಬೇಡಿಕೆ ಐತೆ ಅಷ್ಟು ತಗಂತಾರ ಸರ್ ಅವರು, ಬೀಜ ಕೊಡ್ತಾರ. ಆಮೇಲೆ ಚೈತ್ರವಾದ್ರೆ ಕೊಡಲ್ಲ, ತಗೊಳಲ್ಲ. ಅವ್ರು ಇಷ್ಟು ಪರ್ಸೆಂಟ್ ಇಷ್ಟು ಪಾಕಿಟ್ ಇರ್ತದೆ ಸೇಲ್ ಮಾಡ್ಬೇಕಂತ, ಅವ್ರು ಅಷ್ಟು ಸೇಲ್ ಆದ್ಮೇಲೆ ನಿಲ್ಲಿಸ್ತಾರ ಸರ್, ಅಷ್ಟೇ ಅಷ್ಟೇ ಖಾಲಿ ಆಗಿರ್ತಾವ ಪ್ಯಾಕಿಂಗ್. ಅಲ್ಲ ಸರ್, ಬೇರೆ ತೊಗರಿ ಯಾವನ್ನ ಹಾಕಲಿ ಸರ್, ಇಳುವರಿ ಬಂದ್ರೆ ಅಷ್ಟೇ ದುಡ್ಡು ಆಗುತ್ತೆ ಸರ್. ಬರೀ 9,000 ಕಟ್ಕೊಂಡ್ರು 10 ಪಾಕಿಟ್ ಕಟ್ಕೊಂಡ್ರು 6 ಕ್ವಿಂಟಲ್ 9,654,000 ಹಾಕತ್ತೆ ಸರ್, ಕಡಿಮೆ ಕಟ್ಕೊಂಡ್ರು, ಯಾವ್ದೇನು ಕಮ್ಮಿ ಇಲ್ಲ ಸರ್. ಮತ್ತೆ ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರ? ನೀರಾವರಿಗೆ ಮೊದ್ಲು ಇದು ಹತ್ತಿ ಹಾಕ್ತಿದ್ರು, ಮೆಣಸಿನ ಗಿಡ ಹಾಕರು ಸರ್. ಈಗ ಇತ್ತೀಚೆಗೆ ಹತ್ತಿ ಕೈ ಬಿಟ್ಟಿವಿ ಸರ್, ಅದು ಬಹಳ ಲೇಬರ್ ಪ್ರಾಬ್ಲಮ್, ಅದರಿಂದ ಬಿಡಿಸೋದು ಆಗಲಲ್ಲ, ಅವ್ರನ್ನ ಎಲ್ಲಿ ಕರಿಬೇಕು ಹೋಗ್ಬೇಕು ಅಂತ ಹೇಳಿ ಅದನ್ನ ಕೈ ಬಿಟ್ಟಿವಿ ಸರ್. ಮೆಣಸಿನ ಗಿಡ ನೀರುಳ್ಳಿ ಹಾಕ್ತಿದ್ವಿ ಮೊದ್ಲು, ಅದನ್ನ ಹಂಗ ಮುಂದುವರ್ಸಿ ಅಂತ ಬಂದ್ವಿ. ಅದನ್ನ ಇತ್ತೀಚೆಗೆ ಬಂದಿದ್ವಿ, ಆದರೂ ಕೂಡ ನೀರುಳ್ಳಿದು ಸ್ವಲ್ಪ ಅದು ತಾಪತ್ರ ಆಗತ್ತೆ. ನಮ್ದು ಹೊಲಗಳು ಸ್ವಲ್ಪ ರೋಡ್ಗಳು ಸಮಸ್ಯೆ, ಮಳೆ ಬಂದಾಗ ಎಲ್ಲಿ ರೋಗಗಳು ಬೀಳ್ತಾವ, ಪಟ್ಲಿ ಕೊಂಬು, ಇನ್ನೊಂದ್ ಸರ್ ಬ್ಲಾಸ್ಟ್ ರೋಗ ಅಂತ, ಇದಕ್ಕಿದ್ದಂಗ ತಪ್ಪಲಿಂಗ್ ಒಣಗಿ ಬ್ಲಾಸ್ಟ್ ರೋಗ, ಅದು ಇನ್ನೊಂದು ಕೊಳೆ ರೋಗ ಅಂತ ಬರುತ್ತೆ. ಹಿಂಗ್ ಕಿತ್ತರೆ ಹಂಗ ಮೆತ್ತಗೆ ಇರೋದು ಗಡ್ಡೆ, ಅದು ಆ ರೋಗ ಇಷ್ಟು ಅವಾಯ್ಡ್ ಆಗ್ತದೆ. ಅದಕ್ಕೆ ಈ ವರ್ಷ ನಾವು ಬೆಳೆ ಹಾಕ್ದಂಗ ಕೈ ಬಿಟ್ಟಿದ್ವಿ ಸರ್ ಅದನ್ನ. ಅದರಿಂದ ನಾವು ಆ ರೋಗಕ್ಕೂ ಅದಕ್ಕೂ ನಮ್ದು ಜಾಡ್ ಬೇರೆ ಸರಿಯಿಲ್ಲ ಅಂತ ನಾವು ಕೈ ಬಿಟ್ಟಿದ್ದೀವಿ ಸರ್. ಅದನ್ನ ನೀರುಳ್ಳಿ ಹಾಕಿಲ್ಲ. ಮತ್ತೆ ಬೇರೆ ಏನ್ ಬೆಳೆ ಇಟ್ಟಿದ್ರೆ? ಅಡಿಕೆ, ಬೇರೆ ಅಡಿಕೆ ಹಾಕಿದ್ವಿ ಸರ್, ಒಂದು 3 ಎಕರೆ, ಒಂದು 2 ವರ್ಷದ್ದು ಸರ್, ಇನ್ನ 1.5 ಎಕರೆ, ಅದು ಒಂದು 1 ವರ್ಷದ್ದು, ಇನ್ನ 1.5 ಎಕರೆ ಈಗ ಮೊನ್ನೆ ಒಂದು 2.5-3 ತಿಂಗಳಾಗೈತೆ ಸರ್ ಹಾಕಿ. ಯಾಕೆ ಅಡಿಕೆ ಬೆಳಿಬೇಕಂತ ಆಸಕ್ತಿ ಬಂತು? ಇಲ್ಲ, ಅದು ದೀರ್ಘಕಾಲ ಫಸಲು, ಮುಂದೆ ನಮಗೆ ಬೇರೆಯವರಿಗೂ ಅನುಕೂಲ ಆಗತ್ತೆ, ನಮಗೆ ನಮ್ಮ ಮಕ್ಕಳು ಅಕಸ್ ಮಾತ್ರ ಬಂದ್ರು ಅವರಿಗೂ ಅನುಕೂಲ ಆಗುತ್ತೆ. ನಾವು ಹಿಂಗ್ ಮಾಡಿದ್ರಲ್ಲಪ್ಪ, ನಮ್ಮಪ್ಪ ತಂದೆ ತಾಯಿ ಹಿಂಗ್ ಮಾಡಿ ಹೋಗಿದಾರಂತ ಅವ್ರಾದ್ರೂ ಸ್ವಲ್ಪ ನೆನ್ಸ್ಕೊಂಡಾದ್ರೂ ಊಟ ಮಾಡ್ತಾರಂತ ನಾವು ಮುಂದೆ ಅದು ಪೀಳಿಗೆಗಾಗಿ ಹಾಕಿದ್ವಿ. ಮುಂದೆ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ ಸರ್, ಲೇಬರ್ ಸಂಖ್ಯೆ, ರೈತರ ಸಂಖ್ಯೆನೂ ಕಡಿಮೆ ಆಗ್ತೈತಿ. ಅದರಿಂದಲೇ ಇವಾಗ ಅಡಿಕೆಗೆ ಹೋಗಿದ್ವಿ. ಪ್ರತಿ ಇನ್ನ ಮುಂದೆ ಆದ್ರೂ ನಾವು ಇದು ಫಾರೆಸ್ಟ್ ಗಿಡಕ್ಕೆ ಹೋಗ್ಬೇಕಂತ ಇದೀವಿ ಸರ್. ಅರಣ್ಯ ಬೆಳೆ, ಅರಣ್ಯ ಬೆಳೆ ಬೆಳಿಬೇಕು, ಇಲ್ಲ ಬೆದ್ಲಿ ಒಂದು ಹೊಲ ಆದ್ರೂ ಕಟ್ಬೇಕಂತ ಇದೀವಿ ಸರ್. ಬೆದ್ಲಿಗೆ ಒಂದೆರಡು ವರ್ಷ ಒಂದೂವರೆ ವರ್ಷ ನೀರ್ನ ಏನನ್ನ ಮಾಡಿ ಮಳೆಗೆ ಬರಂಗ ಇಷ್ಟು ಗಣ್ಣಾಗ್ಬಿಟ್ರೆ ಸಾಕು ಬೆಳೀತದ ಸರ್. ಆದಷ್ಟು ಲೇಬರ್ಗಳು ಕಡಿಮೆ ಆಗ್ತಾರೋಸ್ಕರ ನಾವು ಅಡಿಕೆಗೆ ಹೋಗಿದೀವಿ ಸರ್. ಅಡಿಕೆ, ಅಡಿಕೆ ಸಸಿ ಎಲ್ಲ ಇಲ್ಲಿಂದ ಹೊರಗಡೆಯಿಂದ ತಗೊಂಬಂದ್ರೆ ನೀವೇ ಗೋಡ್ ತಂದು ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡಿದ್ರೆ? ಫಸ್ಟಿಗೆ ನಾವು ತಂದ್ವಿ ಸರ್, ಹಾಕ್ಲೇಬೇಕಂತೇಳಿ ನಾವು ಬಂಡವಾಳ ಹಾಕ್ಬಿಟ್ಟಿವಿ ಸರ್. 3 ಎಕರೆಗೆ 60,000 70,000 ಆತದು. 30 ರೂಪಾಯಿಗೆ ಒಂದು ಸಸಿ, 31 33 ಎರಡು ಮೂರ್ತ ತಗೊಬಂದ್ವಿ. ಅಷ್ಟು ರೇಟ್ ಆದ ಸರ್, 60,000 70,000 ಆತು. ಹಾಕ್ಲೇಬೇಕು ಇದು ವರ್ಷ, ಈ ವರ್ಷ ಬಿಟ್ಟರೆ ತಿರ್ಗಿ ಮುಂದ್ವರ್ಷಕ್ಕೆ ಹೋಗುತ್ತೆ, ತಿರ್ಗಿ ಟೈಮ್ ಪಾಸ್ ಆಗುತ್ತೆ ಅಂತ ಹಾಕಿದ್ವಿ ಸರ್. ತಿರ್ಗ ಮುಂದಿನ ವರ್ಷಕ್ಕೆ ಅದೇ ವರ್ಷ ಡಿಸೆಂಬರ್ಗೆ ತಂದ್ವಿ ಗೋಟು, ತಂದು ಮುಂದಿನ ಬೆಳಿಗ್ಗೆ 1.5 ಎಕರೆ ಹಾಕಿದ್ವಲ್ಲ ಸರ್, ಅದಕ್ಕೆ ರೆಡಿ ಮಾಡ್ಕೊಂಡ್ವಿ ಸರ್. ಇನ್ನೊಂದು 1.5 ಎಕರೆ ಹಾಕಿದ್ವಿ, ಅದಕ್ಕೂ ಮನೆ ಗೋಟು ಸರ್, ಎಲ್ಲ ಮನೆ ಗೋಟು ಮಾಡ್ಕೊಂಡ್ವಿ ಅಲ್ಲಿಂದ. ಅಂದ್ರೆ ನಾವೇ ಗೋಟು ತಂದು ಸಸಿ ಉತ್ಪಾದನೆ ಮಾಡ್ಕೊಂಡ್ರೆ ಖರ್ಚು ಕಡಿಮೆ ಆಗುತ್ತೆ? ಖರ್ಚು ಕಡಿಮೆ ಆಗತ್ತೆ ಸರ್. ಏನಂದ್ರೂ ಒಂದು 7-8 ರೂಪಾಯಿದಾಗ ಆಯೋಕತ್ತೆ ಸರ್. ಎಲ್ಲ ಗೋಟು ಒಂದು 3 ಪಾಕೆಟ್ ಇನ್ನೊಂದು 1.5 ರೂಪಾಯಿ 2 ರೂಪಾಯಿ ಬೀಳ್ತದೆ, 5 ರೂಪಾಯಿ ಲೇಬರ್ ಒಂದು 2 ರೂಪಾಯಿ, ಒಂದ್ 7-8 ರೂಪಾಯಿದಾಗ ಆಯೋಕ ಸರ್ ಒಂದು ಪಾಕೆಟ್. ಅಂತರ ಎಷ್ಟು ಕೊಡಿದ್ರೆ ಅಡಿಕೆ ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ? ಅಂದ್ರೆ ನಾವು ಹಾಕಿರೋದ್ ಸರ್ ಒಂದು ಮೂಡ ಪಡುವ 8 ಕಾಲು ಇಟ್ಟಿದ್ವಿ ಸರ್, ಸೌದ ಇಡಬಾರ್ದು ಅಂತೇಳಿ 8 ಕಾಲು ಇಟ್ಟಿದ್ವಿ. ಒಂದ್ ಕಡೆಗೆ ಟೆಂಗ ಪಡುವ 8 ಅಡಿ ಇಟ್ಟಿದ್ವಿ. ಅಂದ್ರೆ ಸುಮಾರು ಜನ 70% ಈ ದಾಯನೇ ಇಡತ್ ಸರ್. 8-8 ಕಾಲು ಇಲ್ಲ 8-7.75 ಇಲ್ಲ 8 ಅಡಿ 1 ಇಂಚು 70% ಬರೀ ಇದೆ ಸರ್ ಇರೋದು. ದೊಡ್ಡ ದಯನೇ ಇಡೋದು ಎಲ್ಲರು. ಆದ್ರೆ ಕಡಿಮೆ ಇಡೋದಂದ್ರೆ 9-8 ಇನ್ನೊಬ್ರು ರೈತರು ಇಡ್ತಾರೆ, ಅದೊಂದು 20% ರೈತರು ಇಡ್ತಾರೆ. ಇನ್ನ 10% ರೈತರು 7-8 ಇಡ್ತಾರೆ. ಯಾವ ದಾಯ ಒಳ್ಳೇದಂತೀರ? ಇದು ಚೆನ್ನಾಗಂತ ಸರ್, ಇದು 8-8 ಅಡಿ ಸೌದಾಯ, 1 ಇಂಚ್ ಹೆಚ್ಚು ಕಮ್ಮಿ ಇಡ್ಬೋದು, ಅದು ಸೌದಾಯ ಅದೇ ಚೆನ್ನಾಗಂತ ಹೇಳ್ತಾರೆ ಸರ್. 8-8 ಒಳ್ಳೇದಂತ ಹೇಳ್ತಾರೆ ಸರ್. ನೆಳ್ಳು ಬೀಳುತ್ತಂತೆ, ನಮಗೆ ದೊಡ್ಡ ಗಾಡಿಗೂ ಅನುಕೂಲ ಆಗುತ್ತೆ, ಸಣ್ಣ ಗಾಡಿನೂ ಅನುಕೂಲ ಆಗುತ್ತೆ, ನೆಳ್ಳು ಬೀಳುತ್ತಂತೆ, ಚೆನ್ನಾಗಿ ಇದಾಗುತ್ತಂತೆ. ಈಗ 2 ವರ್ಷದ ಸಸಿ ಎಲ್ಲ ಚೆನ್ನಾಗಿ ಬಂದಿದಾವ? ಚೆನ್ನಾಗಿ ಬಂದಾವ ಸರ್, ನಮ್ಮ ಅದ್ರ ಕರಲ್ ಭೂಮಿ ಅದ್ರಲ್ಲಿ ಚೆನ್ನಾಗಿ ಬಂದಾವ, ಬಹಳ ಚೆನ್ನಾಗಿ ಬಂದವ. ಈ ಅಡಿಕೆ ಆಗ್ತಿದ್ದ ರೈತರು ಒಂದು 3 ವರ್ಷ 4 ವರ್ಷದವರೆಗೂ ಮಧ್ಯದಲ್ಲಿ ಅಂತರ ಬೆಳೆಗಳು ಬೆಳ್ಕೊಂತಾರೆ, ಪಪ್ಪಾಯ ಬಾಳೆ ಈ ತರದ ಬೆಳೆಗಳು. ನೀವೇನಾದ್ರೂ ಅಂತರ ಬೆಳೆಗಳು ಬೆಳಿತಾ ಇದ್ರ ಸರ್? ನಾವು ಪಪ್ಪಾಯಿ ಏನು ಹಾಕಿಲ್ಲ ಸರ್, ಫಸ್ಟಿಗೆ ಒಂದ್ಸಲ ನೀರುಳ್ಳಿ ಹಾಕಿದ್ವಿ ಸರ್, ನೀರುಳ್ಳಿ ಮುಂಗಾರಿಗೆ ಹಾಕ್ಲಿಲ್ಲ, ನಾಟಿ ಮಾಡಿದ್ಮೇಲೆ ನಾಟಿಕೆ, ಹಿಂಗಾರಿಗೆ ಒಂದ್ ಬೆಳೆ ನೀರುಳ್ಳಿ ಅರ್ಧ ಹಾಕಿದ್ವಿ, ಅರ್ಧ ಅವರೇ ಮಾಡ್ಕೊಂಡ್ವಿ 3 ಎಕರೆಗೆ. ಅದನ್ನು ತಗೊಂಡೋದರು. ತಿರುಗ ವರ್ಷ ಈ ವರ್ಷ ಏನು ಹಾಕಿಲ್ಲ ಸರ್, ಮೆಕ್ಕೆಜೋಳ ಬಿತ್ತಿದ್ವಿ ತೆಳುವಾತಂತ ಕೈ ಬಿಟ್ವಿ. ಅಲ್ಲಿಂದ ಇಲ್ಲೇವರೆಗೂ 2 ವರ್ಷದಿಂದ ಸುಮಾರು ಒಂದೇ ಬೆಳೆ ಸರ್ ನಾನು ತಗೊಂಡಿರೋದು, ಬರೇ ಹುಲ್ಲಾದಂಗೆಲ್ಲ ಕುಂಟೆ ಅರಿಕೆ ಅಂತ ಅದಿನ್ ನೋಡಿ ಸರ್, ಬಹಳ ಚೆನ್ನಾಗೈತೆ ಸರ್, ಬಹಳ ಚೆನ್ನಾಗಿ ಹೊಲ ಗೊಬ್ಬಾಗ್ದಂಗೆ ಹುಲ್ ಬೀಜ ಆಗದಂಗೆ ಹೊಲ ಚೆನ್ನಾಗಿ ಇಟ್ಕೊಂಡಿದ್ವಿ. ಬೆಳೆ ಇಡೋದಕ್ಕಿಂತ ಬಹಳ ಉತ್ತಮ ಸರ್, ಸುಮ್ನೆ ಹಂಗ ಬಿಡೋದ್ ಬೇಕು. 5-6 ವರ್ಷ ಬರುತ್ತಪ್ಪ, ಅದ್ರೊಳಗಡೆ ಅಂತರ ಬೆಳೆಗಳು ಬೆಳ್ಕೊಂಡ್ರೆ ನಾವೇನ್ ಅಡಿಕೆ ಗಿಡಕ್ಕು ಡ್ರಿಪ್ಗು ಅದೆಲ್ಲ ಖರ್ಚು ಮಾಡಿರ್ತೀವಲ್ಲ, ಅದೆಲ್ಲ ಲಾಭ ಪಡ್ಕೋಬಹುದು ಅಂತೆಲ್ಲ ರೈತರು ಕೆಲವರೆಲ್ಲ ಅಂತರ ಬೆಳೆಗಳು ಬೆಳೀತಾರೆ. ನೀವ್ ಹೇಳ್ದಂಗೆ ಈರುಳ್ಳಿ ಬೆಳಿಬಹುದು, ಮೆಕ್ಕೆಜೋಳ ಬೆಳಿಬಹುದು, ಕೆಲವರು ತರಕಾರಿ ಬೆಳೆಗಳು ಬೆಳಿತಾರೆ, ಪಪ್ಪಾಯ ಬೆಳಿತಾರೆ, ಬಾಳೆ ಬೆಳಿತಾರೆ, ಈ ತರ ಬೆಳೆದನ್ನು ಅನುಕೂಲ ಬೆಳಿಬಹುದು ಸರ್. ಏನ್ ತಪ್ಪೇನಿಲ್ಲ, ಈಗ ಅದೇನು ಲಾಸ್ ಏನಾಗಲ್ಲ, ಮಾಡಿದ್ರೇನು ತಪ್ಪೇನಿಲ್ಲ, ಮಾಡ್ಬೋದು ಸರ್. ನಮ್ದು ಹೊಲದಾಗ ಬಹಳ ತೊಂದರೆ ಐತೆ ಸರ್, ರೋಡ್ಗಳ್ದು ಎನಿ ಟೈಮ್ ಪಪ್ಪಾಯಿ ಬಂದಾಗ ರೋಡ್ ಇರ್ಬೇಕು ಮೇನು, ಸಿಕ್ಕಂತ ಗಾಡಿಗಳು, ಅದರಿಂದ ನಾವು ಎಲ್ಲದಕ್ಕೂ ಸಮಸ್ಯೆ ಆಗಿ ಕೈ ಬಿಟ್ಟಿದ್ವಿ ಸರ್ ಅಲ್ಲಿ. ಅದಕ್ಕೆ ಅಡಿಕೆ ಕಟ್ಟಿರೋದ ಆ ಹೊಲಕ್ಕೆ ಬಹಳ ಸಮಸ್ಯೆ ಆಗತ್ತೆ. ಅದು ರೋಡ್ ಆಗೋದಿನ್ನ ಬಹಳ ಲೇಟ್ ಆಗುತ್ತೆ ಸರ್ ಇನ್ನ ಅಲ್ಲಿ, ಅದ್ರಿಂದ ಹಿಂಗಾಗತ್ತೆ ಸರ್. ಅದಕ್ಕೆ ನಾವು ಬರೀ ಅಡಿಕೆ ಹಾಕಿದ್ವಿ, ಬೇರೆ ಫಸಲಿಗೆ ತಲೆ ಕೆಡ್ಸ್ಕೊಂಡಿಲ್ಲ ಸರ್. ಅಡಿಕೆ ಬೆಳಿಬೇಕು ಚೆನ್ನಾಗಾಗಬೇಕಂತ ನಾವು. ಮೊದಲೆಲ್ಲ ಈರುಳ್ಳಿ ಬೆಳಿತಿದ್ರಲ್ಲ, ಚೆನ್ನಾಗಿ ಇಳುವರಿ ಬರ್ತಾ ಇತ್ತ? ಚೆನ್ನಾಗಿ ಬರುತ್ತೆ ಸರ್, ಮೊದಲು ಅಷ್ಟು ರೋಗ ಇದ್ದಿಲ್ಲ ಸರ್, ಬಹಳ ಕಡಿಮೆ. ಅವಾಗ ಎಲ್ಲಿ DAP ಹಾಕ್ತಿದ್ದಿಲ್ಲ, ಸ್ವಲ್ಪ ಹಾಕರೇನ ಅಷ್ಟೇ. ಹೌದು, ದನಿನ ಗೊಬ್ಬರ ಅಂದ್ರೆ ಮನಿಗ್ಸ್ ಬಿಡೋರು ಸರ್ ಗೊಬ್ಬರ. ಹೌದು, ಒಬ್ಬರು ಅದರಲ್ಲೇ ಬೆಳೆದು ಬಿಡೋರು, ಊಟದ ರೋಗನೇ ಭೂಮಿಯಲ್ಲಿ ಕಮ್ಮಿ ಇರೋದು ಸರ್ ಅವಾಗ. ಹೌದು, ಈಗ ಜಾಸ್ತಿ ಆಗೈತೆ ಅದ್ ರೋಗ ಎಲ್ಲ ಜಾಸ್ತಿ. ನಂದು ವಸ್ತ್ನೆಲ್ಲ ಆದ್ರೂ ರೋಗ ಬಿತ್ತು ಅಂತಾರೆ ಇನ್ನೊಬ್ಬ ರೈತರು, ನಂದು ವಸ್ತ್ನೆಲ್ಲ ಆದ್ರೂ ರೋಗ ಬಿತ್ತು ಅಂದ್ರೆ ಹೆಂಗ್ ಬಂತು ರೋಗ ಅಂದ್ರೆ ಭೂಮಿಯಲ್ಲಿ ಅಟ್ಯಾಕ್ ಆಗ್ಯದ ಸರ್ ಸೀದಾ. ಎಲ್ಲ ಜಾಸ್ತಿ ನಾವು ರಾಸಾಯನಿಕ ಹೊಡೆದು ಭೂಮಿಯಲ್ಲೇ ರೋಗ ಒಳಗಿರುತ್ತೆ ಸರ್. ನಾವು ಪ್ಲೋ ಹೊಡೆದಿವಿ ಅಂದ್ರೂ ಕೂಡ ಒಳಗೈತ್ ಅಂತ ಸರ್, ರೋಗ ಇದ್ದಿರ್ತಂತ ಸರ್ ಒಳಗ. ಅದರಿಂದ ಆಟೋಮೆಟಿಕ್ ರೋಗ ಬರುತ್ತೆ. ತಿರ್ಗ ಔಷಧಿ ಹೊಡಿ, ತಿರ್ಗ ಔಷಧಿ ಹೊಡಿ, ನಾ ನೋಡಿ ನೀ ನೋಡಿ ಅಂತ ಹೊಡೆದು ಭೂಮಿ ಹಾಳಾಗ್ತಾ ಇತ್ತು ಸರ್. ನೀವು ಹೆಚ್ಚು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳನ್ನ ಬಳಸ್ತಾರ? ಹೆಂಗೆ ಬಳಸ್ತೀವಿ ಸರ್, ಅವಶ್ಯಕತೆ ಹೊಡಿತೀವಿ ಸರ್, ಬಹಳ ಹೆವಿ ಹೊಡಿಯಲ್ಲ. ಈಗ ಹೊಡಿತಾರೆ ಕೆಲವರು ನಮ್ಮೂರಾಗ, ಆದ್ರೂ ನಾವು ಅಷ್ಟು ತಲೆ ಕೆಡಿಸ್ಕೊಳಲ್ಲ ಸರ್. ಸುಮಾರು ಒಂದು ಔಷಧಿ ಕೆಲಸ ಮಾಡ್ಬೇಕಂದ್ರೆ ಒಂದು 7-8 ದಿನದಿಂದ 12-13 ದಿನ ತನಕ ಕೆಲಸ ಮಾಡುತ್ತೆ ಸರ್ ಅದು ಔಷಧಿ. ಇನ್ನು ವಾರ ಆಗಿರಲ್ಲ ನಾನು ಔಷಧಿ ಹೊಡಿಬೇಕಣಪ್ಪ ತಿರ್ಗ ಮಣ್ಣು ಹೊಡೆದಿದ್ದೆ ಅಂತ 3-4 ದಿನದಾಗ ಹೊಡಿತಾರೆ. ಅದೇನು ಕೆಲಸ ಮಾಡುದು ಸರ್ ಅದು? ಹೌದು, ಮೇಲೆ ಮಾಡಿ ಹೊಡಿಯೋದ್ರಾಗ ಏನು ಉಪಯೋಗಿಲ್ಲ. ಅದೇನು ಅವಶ್ಯಕತೆ ಇದ್ರೆ ಮಾತ್ರ ರೋಗ ಬಂದಿದ್ರೆ ಪೂರ್ತಿ ಬಂದ್ರೆ ಹೊಡಿಬೇಕು. ಕನಿಷ್ಠ ಒಂದು 20 ದಿನ ಅಂತರ ಕೊಡ್ಬೇಕು ಸರ್, 15-20 ದಿನ ಅಂತರ ಕೊಡ್ಬೇಕು ಒಂದು ಔಷಧಿ ಸ್ಪ್ರೇಗೆ. ಹೌದು, ಈ ಗಡ್ಡೆ ಆಗೈತೆ ಅಲ್ಲಿ ಅದ್ರ ಮೇಲೆ ಮೇಲೆ ಹೊಡೆದ್ರೆ ಅದ್ ಯಾತಕ್ ಬರುತ್ತೆ ಸರ್ ಗಡ್ಡೆ? ಅದು ಏನಕ್ಕೂ ಬರಲ್ಲ, ಕೆಡಕ್ ಬರತ್ತೆ. ಈ ವರ್ಷೆಲ್ಲ ಈರುಳ್ಳಿ ಒಳ್ಳೆ ರೇಟ್ ಇರೋದಂತ ಹಾಕ್ಬೇಕಾಗಿತ್ತು ಅನ್ಸುತ್ತ? ಹಾಕ್ಬೇಕಾಯ್ತು ಅನ್ಸರ್ ಸರ್. ಮತ್ತೆ ಅಲ್ಲಿ ನಮ್ದು ರೋಡಿನ ಸಮಸ್ಯೆಗೆ, ಈ ರೋಗ ಬೀಳೋದಕ್ಕೂ ಸಮಸ್ಯೆ, ಕೂಲಿಯರ್ ಅಭಾವಕ್ಕೆ ಬೇಡೇ ಬೇಡ ಅಂತ ರೇಟ್ ಸಿಕ್ಕರು ಹಾಕಿದವ್ರಿಗೆ ಅವ್ರ ಕಷ್ಟ ಇರುತ್ತೆ, ಮಾಡ್ಕೊಂಡ್ಲಿ ಬಿಡಪ್ಪ ಅಂತ ನಾವು ಸುಮ್ನೆ ಆಗಿದ್ವಿ ಸರ್. ರೇಟ್ ಕಷ್ಟ ಮಾಡಿದವ್ರಿಗೆ ಐತಿ, ನಾವು ಬೇಡ ಅಂತ ಪೂರ್ತಿ ಕೈ ಬಿಟ್ಟು ಬಿಡ್ತೀವಿ ಸರ್. ಬೇಡ ಬೆದ್ಲು ಬೆದ್ಲು ಬೆಳೆ ಕಡೆಗೆ ಹೆಚ್ಚು ಗಮನ ಕೊಟ್ಟಿದ್ವಿ ಸರ್. ಇಲ್ಲಿ 2 ಎಕರೆ ಮೆಣಸಿನ ಗಿಡ ಹಾಕಿದ್ವಿ ಅಷ್ಟು ಬಿಟ್ರೆ ಅದೊಂದು ಗಮನ ಕೊಟ್ಟಿದ್ವಿ. ಇನ್ನು ಉಳಿದದ್ದೆಲ್ಲ ಅಡಿಕೆ ಕೊಟ್ಟಿದ್ವಿ ಗಮನ. ಇನ್ನು 2 ಕಡೆ ಬೆದ್ಲಿಗೆ ಕೊಡ್ತಾ ಇದೀವಿ. 2 ಎಕರೆ ಮೆಣಸಿನ ಗಿಡ ಹಾಕಿದ್ರ ಯಾಕೆ ಮೆಣಸಿನ ಗಿಡ ಬೆಳಿಬೇಕಂತ ಆಸಕ್ತಿ ಬಂತು? ಅದೇ ಮೊದ್ಲಿಂದ ಹಾಕ್ತಿದ್ವಿ ಸರ್, ಅವಾಗ ರೇಟ್ ಇದ್ದಿಲ್ಲ. ಮೊದಲು 50 ರೂಪಾಯಿಂದ 60 ರೂಪಾಯಿ ಚೀಲ, 100 ರೂಪಾಯಿ ಚೀಲ, 200 ರೂಪಾಯಿ ಚೀಲ ಬಂತು ಸರ್. ಈಗ ಇತ್ತಿತ್ತಲಾಗ ಅಂದ್ರೆ ನಾವು ಮನೆಗೆ ಇದ್ರು ಅವರೇ ಬಂದು ತೂಕ ಮಾಡ್ಕೊಂಡು ಹೋಗ್ತಾರೆ ಸರ್. ಇವಾಗ ನಮ್ಮ ಮಳಿಗಳಾಗ ಬರ್ತದವ್ ಇತ್ತಿತ್ತಲಾಗ. ಅವ್ ಮೊದ್ಲಂದ್ರೆ ನಾವು ದುರ್ಗ್ ಬಂದು ಬಾಯಿ ಬಂದಂಗೆ ಕೊಟ್ಟು ಟೀ ಪುಡಿ ಬೆಲ್ಲ ತಗೊಂಡು ಹೋಗ್ತಿದ್ವಿ ಅಲ್ಲಿಗೆ ಕ್ಲೋಸ್. ಹೌದು, ಬಹಳ ಲಾಸ್ ಆಗಿದ್ವಿ ಸರ್. ಆದ್ರೂ ಈಗ ಸುಮಾರು 5 ವರ್ಷದಿಂದ ತಿರ್ಗಾ ರನ್ನಿಂಗ್ ಮಾಡ್ಕೊಂಡ್ರೆ ಸರ್ ರೈತರು ಅಳಬರು ಹಾಕ್ತಿದ್ರಲ್ಲ, ರೇಟ್ ಸಿಗ್ತತೆ ಅಂತ ಹೇಳಿ ಮುಂಗಂಡ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಏಪ್ರಿಲಿಗೆ ಹಾಕ್ತಾರೆ, ನಾಟಿ ಮಾಡ್ತಾರೆ, ಅವಾಗ ಒಳ್ಳೆ ರೇಟ್ ಸಿಗುತ್ತಂತ ಹಾಕ್ತದಾರ. ಎಲ್ಲ ಹಸಿ ಮೆಣಸಿಕಾಯಿ ಮಾರಾಟ ಮಾಡ್ತಾರೆ, ಹಣ್ಣುಗಾಯಿ ಮಾಡಿ ಒಣ ಮೆಣಸಿಕಾಯಿ ಮಾರಾಟ ಮಾಡ್ತಾರೆ? ಇಲ್ಲ, ಹಸೆಕಾಯಿ ಮಾಡ್ತಾರೆ ಸರ್. ನಮ್ಮ ಕಡೆ ಯಾರು ಹಣ್ಣುಗಾಯಿ ಯಾರು ಮಾಡಲ್ಲ, ಎಲ್ಲ ಹಸೆಕಾಯಿನೇ. ಈಗ 2 ಎಕರೆ ಮೆಣಸಿನಕಾಯಿ ಹಾಕೋ ಬದಲು 1 ಎಕರೆ ಟೊಮೆಟೊ, 1 ಎಕರೆ ಮೆಣಸಿನಕಾಯಿ ಹಾಕೋದು, ಇಲ್ಲ 1 ಎಕರೆ ಬದನೆಕಾಯಿ, 1 ಎಕರೆ ಮೆಣಸಿನಕಾಯಿ ಇಡೋದು, ಈ ತರ ಎಲ್ಲ ಮಾಡ್ಬೋದಲ್ಲ? ಇಲ್ಲ, ಲೇಬರ್ ಸಮಸ್ಯೆಯಿಂದ ನಮಗೆ ಜಮೀನು ಬಹಳ ಇದೆ ಅಲ್ಲ, ಅದರಿಂದ ನೋಡ್ಕೊಳಕ್ ಆಗಲ್ಲ ಸರ್. ಅದಕ್ಕೆ ನಾವು ಸಣ್ಣ ರೈತರು ಮಾಡ್ಬೋದು, ಏನ್ ತಪ್ಪೇನಿಲ್ಲ. ನಮ್ ಕೈಲಿ ಆಗಲ್ಲ ಸರ್. ಮೆಣಸಿನ ಗಿಡ ಆದ್ರೆ ಸ್ವಲ್ಪ ಆರಾಮ ಅನ್ಸುತ್ತೆ. ಏನಿರಲ್ಲ ಸರ್, ಗೂಟ ಕಟ್ಟೋದಿರಲ್ಲ, ಏನಿರಲ್ಲ, ಎಡೆ ಕುಂಟೆ ಹೊಡಿಯೋದು, ಗೊಬ್ಬರ ಹಾಕೋದು, ಔಷಧಿ ಹೊಡಿಯೋದು, ಕಾಯಿ ಬಂದಾಗ ಹೊಡೆದು ಬಿಟ್ಟು 2 ದಿನ ಆರಾಮಾಗಿ ಬಿಡ್ತೀವಿ. ಇದು ಮೆಣಸಿನ ಟಮಟೆ ಹಂಗಲ್ಲ, ಫಸ್ಟಿಗೆ ಖರ್ಚು, ಗೂಟ ಹಾಕಬೇಕು, ದಾರ ಕಟ್ಟು, ಅಕಸ್ಮಾತ್ರ ಏನೋ ರೇಟ್ ಕಾಯಿ ಕೊಡ್ತಾವ್ರು, ಅಷ್ಟು ಮೈ ಮೇಲೆ ಬೀಳುತ್ತೆ. ಬಂದ್ರೆ ಲಕ್ಷಾಧೀಶ್ವರ. ಹೌದು, ಇಲ್ಲಂದ್ರಿಲ್ಲ. ಯಾವತ್ತು ಏನು ಟೊಮೆಟೊ ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ ಸರ್, ಎಂದೂ ಆಸಕ್ತಿ ಬಂದಿಲ್ಲ. ಅದು ಎಷ್ಟು ಲಕ್ಷಣ ಆಗಿಲ್ಲ, ನಾವು ಎಂದೂ ಆಸೆ ಪಟ್ಟಿಲ್ಲ, ಆಸೆ ಪಡಲ್ಲ. ಮೆಣಸಿನ ಗಿಡಗಳಂದ್ರೆ ಯಾವ ತಳಿ ಹಾಕ್ತೀರಾ ಸರ್? ನಾವು ಹಾಕ್ತಿರೋದು ಮೊದಲು ಇದಾಗ್ತಿದ್ವಿ, ಸಿತಾರ ವೆಲ್ಕಮ್ ಹಾಕಿದ್ವಿ ಸರ್, ಬಿಳೆಕಾಯಿ ದಪ್ಪ ಕಾಯಿ, ಅದು ಸಿಪ್ಪೆನೇ ದಪ್ಪ ಬರುತ್ತೆ, ರೇಟ್ ಕಮ್ಮಿ ಅದು. ಇದು ಈಗ ಇತ್ತಿತ್ತಲಾಗೆ ಸಿಜೆಂಟ ಕಂಪ್ನಿದು 55-31 ಹಾಕ್ತಿದ್ವಿ ಸರ್. ಚೆನ್ನಾಗಿ ಇಳುವರಿ ಬರುತ್ತೆ, ಬಹಳ ಚೆನ್ನಾಗಿ ಬರುತ್ತೆ ಸರ್. ಕಾಯಿ ಉದ್ದ ಕಾಯಿ, ಕಪ್ಪು ಕಾಯಿ ಸರ್, ಒಳ್ಳೆ ಬೇಡಿಕೆ ಐತೆ ಸರ್. ಅದು ಎಲ್ಲ ಕಾಯಿ ಅಕಸ್ಮಾತ್ರ ಡೌನ್, ಪೂರ ಡೌನ್ ಆದ್ರೂ ಇವತ್ತು ಡೌನ್ ಆಗ್ಯದ ಸರ್. ಬಿಳೆಕಾಯಿ 5-6 ರೂಪಾಯಿ, 7-8 ರೂಪಾಯಿ ಕೇಳ್ತಾದಾರೆ. ಇದು 13-14 ರೂಪಾಯಿ ಹೋಗ್ತಾ ಇತ್ತು ಸರ್, ಆದ್ರೆ ಕಮಿಷನ್ ಇಲ್ಲ ಇದಕ್ಕೆ. ಅದು ಬಿಳೆಕಾಯಿ ಕಮಿಷನ್ ಕೊಡ್ಬೇಕು, 108-10 ರೂಪಾಯಿ ಕೊಡ್ಬೇಕು ಕೇಳ್ತಾರೆ. ಇದು ಕಮಿಷನ್ ಇಲ್ಲ, ಡೈರೆಕ್ಟ್ ತೂಕ ಎಷ್ಟು ತೂಕ ಆಗಿರುತ್ತೆ, 2 ಕೆಜಿ ಶೂಟ್ ಕೊಡೋದು ಚೀಲಕ್ಕೆ, ಉಳಿದು ಪಟ್ಟಿ ಮಾಡ್ತಾರೆ, ಅಷ್ಟು ಬೇಡಿಕೆ ಇದು. ಬೇರೆ ಕಂಪ್ನಿ ಅದಾವ ಸರ್, ತಾರಕ್ಕೋ ಅದು ಕರೆಕಾಯಿನೇ, ಈಗ ಸದ್ಯ ಓಡ್ತಿರೋದು ಬ್ರಾಂಡೆಡ್ ಅಂದ್ರೆ ಇದೆ. ಸಾಲಿಂದ ಸರ್ ಈ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಡ್ಬೇಕಾಗತ್ತೆ ಸರ್? ಇದು 3 ಅಡಿ ಅಂತೂ ಇರ್ಲಬೇಕು ಸರ್, 3.5 ಅಡಿ ಇದ್ರೂ ನಡೀತತೆ, 3 ಅಡಿ ಅಂತೂ ಪಕ್ಕ ಇರ್ಲೇಬೇಕು ಸಾಲಿಂದ ಸಾಲಿಗೆ. ಗಿಡದಿಂದ ಗಿಡಕ್ಕೆ 1 ಅಡಿ ಅಂತ ಇದ್ರೆ ಚೆನ್ನಾಗಿ ಸರ್, 1 ಅಡಿ ಇಲ್ಲ ಬೇಡ, 3/4 ಅಡಿ ಇಟ್ಟರೆ ನಡೀತದೆ ಸರ್, ನಡೆಯುತ್ತೆ. ಅದ್ರೊಳಗೆ ಇಟ್ಟರೆ ಏನು ಚೆನ್ನಾಗಿರಲ್ಲ, ಗ್ಯಾಪ್ ಇದ್ರೆ ಚೆನ್ನಾಗಿ. ನೀರು ನಿರ್ವಹಣೆ ಎಲ್ಲ ಡ್ರಿಪ್ ಮುಖಾಂತರನೇ ಕೊಡೋದು? ನೀರು ಇಲ್ಲ ಸರ್, ನಾವು ಡ್ರಿಪ್ ಇಲ್ಲ, ನೀರು ಕಟ್ತೀವಿ ಸರ್, ಎಡೆ ಕುಂಟೆ ಹೊಡೆದು ಬೋದ್ ಹೊಡೆದು ನೀರು ಬಿಡ್ತೀವಿ ಸೀದಾ. ನೀರು ಬಿಡ್ತೀರಾ? ಮೇಲ್ಗೊಬ್ಬರ ಏನನ್ನು ಕೊಡ್ತೀರಾ? ಮೇಲ್ಗೊಬ್ಬರ ಫಸ್ಟಿಗೆ ನಾಟಿ ಮಾಡಿದಾಗ ಹಾಕಲ್ಲ ಸರ್, ನಾವು ಒಂದು 15-20 ದಿನ ಸಾಲ್ ಮುಚ್ಚಿ, ಸಾಲ್ ಮುಚ್ಚಬೇಕಾದ್ರೆ ಎಡೆ ಕುಂಟೆ ಹೊಡಿತೀವಲ್ಲ, ಅವಾಗ ಸಾಲಿಗೆ ಒಯ್ತೀವಿ ಸರ್, ಅದು ಮಡಿಕೆ ಸಾಲಿಗೆ ಒಯ್ದು ಎಡೆ ಕುಂಟೆ ದಪ್ತೀವಿ ಹಿಂದೆ, ಆಮೇಲೆ ನೀರು ಬಿಡ್ತೀವಿ ಸರ್. ಫಸ್ಟ್ನೇದದು ಫಸ್ಟ್ನೇ ಗೊಬ್ಬರ. ಕೆಲವ್ರು ಹಾಕ್ತಾರೆ, ನಾಟಿ ಮಾಡ್ತಲು ಡಿ ಎ ಪಿನೇ ಹೋಗ್ತಾರೆ, ಆದ್ರೂ ನಾವು ಉಗ್ಗಲ್ಲ. ಕೆಲವ್ರು ರೈತರು, ಕೆಲವ್ರು ಹೋಗ್ತಾರೆ, ಆಮೇಲೆ ಹಾಕ್ತಾರೆ ಕೆಲವ್ರು. ಯಾವುದೇ ತರಕಾರಿ ಬೆಳೆಗಾದ್ರೂ ಸಾಕಷ್ಟು ಕೀಟ ರೋಗಗಳು ಬಾಧೆ ಕಂಡು ಬರುತ್ತೆ. ಮೆಣಸಿನ ಗಿಡಕ್ಕೆ ಏನೇನು ಕೀಟ ರೋಗದ ಬಾಧೆ ಕಂಡು ಬರುತ್ತೆ? ಮೆಣಸಿನ ಗಿಡಕ್ಕೂ ಅದಕ್ಕೂ ಬಹಳ ರೋಗ ಐತೆ ಸರ್. ಅದು ಚಿಟ್ಟೆ, ಸಣ್ಣವು, ನುಸಿ, ಟ್ರಿಪ್ಸು, ಬೂದಿ ರೋಗ, ಮುಟ್ರು, ಸುಮಾರು 10-15 ರೋಗ ಅದಾವ ಸರ್. ಅದು ನಮಗೆ ರೈತರಿಗೆ ಗೊತ್ತಿರೋದು, 3-4 ನಮೂನಿ ಹೊಡಿತೀವಿ ನಾವು ಔಷಧಿ, ಅದ್ರ ಸುಮಾರು ರೋಗ ಐತೆ ಸರ್. ಅದಕ್ಕೆ ಮೆಣಸಿನ ಗಿಡಕ್ಕೆ ರೋಗ ಇಲ್ಲ ಅಂತೀವಿ, ಸುಮಾರು ರೋಗ ಬರ್ತದೆ. ಉಳಿಸ್ಕೊಂಡ್ರೆ ಮುಂಗಾರಿಗೆ ಹಾಕಿದ್ರೇನು ಉತ್ತಮ ಸರ್, 2-3 ಬೀಡ್ ತಗೋಬಹುದು ಸರ್ ಮುಂಗಾರಿಗೆ. ವಾತಾವರಣಕ್ಕೆ ಬರುತ್ತೆ, ಇಳುವರಿನೂ ಬರುತ್ತೆ. ಈಗ ಹಿಂಗಾರಿಗೆ ಹಾಕ್ತಿವಲ್ಲ, ನವೆಂಬರ್ ಡಿಸೆಂಬರ್ಗೆ ಹಾಕಿದ್ರೆ ಅದು ಬಹಳ ಕಷ್ಟ ಸರ್, ಹೆವಿ ಕೆಲಸ. ಅದು ಬಹಳ ಖರ್ಚು ಬರುತ್ತೆ, ಇಳುವರಿ ಕಮ್ಮಿ ಇರುತ್ತೆ, ಭಾರಿ ಮುಟ್ರು. ಮುಂಗಾರಿಗೆ ಹಾಕಿದ್ ಚೆನ್ನಾಗ, ಹಿಂಗಾರಿಗೆ ಹಾಕಿದ್ ಚೆನ್ನಾಗ ಲಾಭದಾಯಕ ಅಂದ್ರೆ ಯಾವ ಟೈಮಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ನಿಮ್ಗೆ? ಅಂದ್ರೆ ಬೆಲೆ ಕಮ್ಮಿ ಆದ್ರಾಗ್ಲ ಸಹ, ಇಲ್ಲಿ ಮುಂಗಾರಿಗೆ 30 ರೂಪಾಯಿ ಸಿಗ್ಲಿ ಒಳ್ಳೆ ದುಡ್ಡು ಆಗತ್ತೆ ಸರ್. ಮುಂಗಾರಿಗೆ ಹಾಕ್ಬೇಕು ಸರ್. ಹಿಂಗಾರಿಗೆ ಅಂದ್ರೆ ಸ್ವಲ್ಪ ಜಮೀನ್ ಇರ್ತಾರ ಸರ್, ಅಚ್ಚುಕಟ್ಟಾಗ ಸಮಗ್ರ ಕೃಷಿ ಮಾಡೋರು, ಇದು ಪಾಲಿ ಹೌಸ್ ಮಾಡ್ಕೊಂಡು ಹಾಕ್ಯಬೋದು ಸರ್. ಬಾಳಿ ಒಳ್ಳೇದಾಕತ್ ಸರ್, ಒಳ್ಳೆ ರೇಟ್ ಸಿಗುತ್ತೆ. ಅವಾಗ 180 ರೂಪಾಯಿ, 100-120 ರೂಪಾಯಿ ನಮ್ ತಗ ತಗೊಂಡು ಹೋಗ್ತಾರೆ ಹೋಲ್ಸೇಲ್. ಅವ್ರು ಸ್ವಲ್ಪ ಜಮೀನ್ ಇದ್ದಾರೆ ಮಾಡ್ಬೋದು, 1/2 ಎಕರೆ 1 ಎಕರೆ ಇದ್ದಾರೆ. ಇದು ಪಾಲಿ ಹೌಸ್ ಮಾಡ್ಕೊಂಡು ಒಳಗ್ ಬೆಳ್ಕೋಬೇಕು. ಬಹಳ ಜಾಸ್ತಿ ಕೀಟರೋಗ ಕಮ್ಮಿ ಇರುತ್ತೆ. ಅವ್ರು ಔಷಧಿ ಅದೊಂದೇ, ಅವ್ರದ್ದು ಇಡೀ ಮಂತೆನೇ ಅದೊಂದು 1 ಎಕರೆಗೆ ಇರುತ್ತೆ ಅವ್ರು. ಹೌದು, ಬೆಳಿಗ್ಗೆ ಗೆದ್ದನೆ ಬರೀ ಅದು ತೋಟ ನೋಡೋದು 1/2 ಎಕರೆ. ಮೆಣಸಿ ಗಿಡನ ಅಷ್ಟು ಚೆನ್ನಾಗಿ ಕಾಪಾಡ್ತಾರೆ. ನಾವು ಬಹಳ ಜಮೀನ್ ಇರೋದು ಕಾಪಾಡಕ್ಕಾಗಲ್ಲ. ಯಾವ ರೀತಿ ಇಳುವರಿ ಬರುತ್ತೆ ಮೆಣಸಿನಕಾಯಿ? ಅದು ಒಳ್ಳೆ ಚೆನ್ನಾಗಿ ಬರುತ್ತೆ ಸರ್. ಈಗ ನಮ್ ಬಂದಿರೋ ನಮ್ ಊರ ಲೆಕ್ಕಾಚಾರ ಹಾಕಿದ್ರೆ 1 ಎಕರೆಗೆ 80-100 ಪ್ಯಾಕೆಟ್ ವರೆಗೆ ಬೆಳೆದಾರೆ ಸರ್. 1 ಎಕರೆ ಅದು 65 ಕೆಜಿ ಬರುತ್ತೆ ಸರ್ ಅವರೇಜ್. 65 ಕೆಜಿ ಬಂದವು, 100-80-100 ಪ್ಯಾಕೆಟ್ ಬೆಳೆದಾರೆ 1 ಎಕರೆಗೆ. 1 ಎಕರೆಗೆ ಅಂದ್ರೆ ಪೂರ್ತಿ ಎಲ್ಲ ಕಟಾವ್ ಸೇರ್ಕೊಂಡು ಮೊದಲೇ ಕಟಾವ್ಗೆ ಬರೇ ಒಂದು ಬೇಡಿಗೆ ಸರ್? ಒಂದು ಬೇಡಿಗೆ 80 ಕಮ್ಮಿ ಅಂದ್ರೆ 80 ನೋಡಿ ಸರ್ ಬಂದಿರೋದು. ಒಳ್ಳೆ ಇಳುವರಿ ಬಂದ ಸರ್. ಎಷ್ಟು ಬೀಡ್ ಬಿಡಿಸ್ಬೋದು ಆತರ? ಆತರ ಒಂದು ಚೆನ್ನಾಗಿ ಔಷಧಿ ಮೇಂಟೈನ್ ಮಾಡಿ, ಗೊಬ್ಬರ ಮೇಂಟೈನ್ ಮಾಡಿದ್ರೆ 2 ಬೀಡ್ ಹಂಗ್ ಬಿಡಿಸ್ಬೋದು ಸರ್. 3ನೇ ಬೀಡ್ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್, ಅಲ್ಲಿಂದ 7 ಮುಖ 2 ಬೀಡ್ ಅಂತೂ ಬಿಡಿಸ್ಬೋದು. ಎಷ್ಟು ದಿವಸಕ್ಕೊಂದು ಬೀಡ್ ಬಿಡಿಸ್ಬೇಕು? ಒಂದು 20 ದಿನ ಸರ್ ಒಂದು ಅಂತರ. ನಾವು ಒಂದು ಬೀಡ್ ಬಿಡಿಸಿದ್ರೆ 20 ದಿನ ಅಂತರಕ್ಕೆ ತಿರುಗಿ ಬಂದ್ಬಿಡುತ್ತೆ ಕಾಯಿ, ಬಿಟ್ಟಿರೋದು ಇನ್ನ ಉಳಿದ ಕಾಯಿ ಎಲ್ಲ ಬರುತ್ತೆ. ಫಸ್ಟಿಗೆ ಬಡ್ಡೆಕಾಯಿ ಹರಿತೀವಿ ಸರ್. ಮಾರಾಟ ಎಲ್ಲ ಅವರ ವ್ಯಾಪಾರಸ್ಥೆಲ್ಲ ನಿಮ್ ಜಮೀನಿಗೆ ಬರ್ತಾರೆ? ನೀವೇ ಜಮೀನಿ ರೋಡ್ ಸೈಡ್ ಇದ್ರೆ ಜಮೀನಿಗೆ ಬಂದು ತಗೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಊರಕ್ಕೆ ಹಾಕಿ ಬಂದ್ರೆ ಅವರೇ ತೂಕ ಮಾಡ್ಕೊಂಡು ತಗೊಂಡೋಗ್ತಾರೆ. ಒಂದ್ ಚೀಲಕ್ಕೆ ಏನಿಲ್ಲಾಂದ್ರೆ 1-2 ಕೆಜಿ ಶೂಟ್ ತೆಗಿತಾರೆ, ಪಟ್ಟಿ ಮಾಡ್ತಾರೆ ಅಷ್ಟೇ ಅವರು. ಏನ್ರೀ ರೇಟ್ ಸಿಕ್ಕರೆ ಲಾಭದಾಯಕ ಅಂತಾರೆ ಮೆಣಸಿನಕಾಯಿ? ಸರ್ ಒಳ್ಳೆ ಇಳುವರಿ ಬಂದ್ರೆ 20-22 ಸಿಕ್ಕರೆ ಒಳ್ಳೆ ದುಡ್ಡು ಆಗತ್ತೆ. ಒಳ್ಳೆ ದುಡ್ಡು ಆಗುತ್ತೆ. ಅದಕ್ಕಿಂತ ಕಡಿಮೆ ಬಂದ್ರೆ ಸ್ವಲ್ಪ ಪೂರ್ತಿ ಕಮ್ಮಿ ಬಂದ್ರೆ ಆಗಲ್ಲ ಸರ್. ಕನಿಷ್ಠ 22 ಅಂತೂ ಸಿಗ್ಬೇಕು, 20-22 ಇಳುವರಿ ಬರ್ಬೇಕು. ಇಲ್ಲ ಸುಮಾರಾಗಿ ಇಳುವರಿ ಬಂತಂದ್ರೆ 25-26 ರೂಪಾಯಿ ಅಂತ, 26 ರೂಪಾಯಿ ಬೇಕೇ ಬೇಕು ಸರ್ ರೇಟ್. ಹಂಗಾದ್ರೆ ಒಂದ್ ಸ್ವಲ್ಪ ಉಳಿತದೆ. ಅಂದ್ರೆ ಮೆಣಸಿನಕಾಯಿ ಜಾಸ್ತಿ ಯಾವಾಗಲೂ ಏನ್ ರೇಟ್ ಏನ್ ಕಡಿಮೆ ಆಗಲ್ಲ, ಸ್ವಲ್ಪ ರೇಟ್ ಈ ವರ್ಷ ಈ ಕಮ್ಮಿ ಆಗ್ಯದ ಸರ್. ಕಡಿಮೆ ಸುಮಾರು ಒಂದು 15 ದಿನದಿಂದ ಕಮ್ಮಿ ಆಗ್ಯದ ಸರ್. ಮಳೆ ಹಿಡ್ಕಂತಲ್ಲ, ಅಸಲೇ ಮಳೆ ಸರ್. ಅದು ಹಿಡ್ಕಂದಾಗ್ಲಸಿಂದ ಡೌನ್ ಆಗ್ತಾ ಇದೆ ಸರ್ ರೇಟ್. ಇವಾಗ ಇನ್ನೂ ಇಂಪ್ರೂವ್ಮೆಂಟ್ ಆಗಿಲ್ಲ. 13-14 ನಡೀತೈತಿ. ನಿಮ್ಮ ಹತ್ರ ಹೋಲ್ಸೇಲ್ 13-14 ರೂಪಾಯಿ, 13-14 ಅಲ್ಲೇ ತಗೊಂಡೋಗ್ತಾರೆ. ಅವ್ರು ಮಾರಾಟ ಹೆಂಗ್ ಮಾಡ್ತಾರೆ ಕೆಜಿಗೆ? ಅವರು ಬೇರೆ ಕಡೆಗೆ ಮಾರ್ತಾರೆ ಸರ್, 30-35-40 ಇಲ್ಲ 14 ನಡೆದಲ್ಲಿ 30 ರೂಪಾಯಿ ಮಾರ್ತಾರೆ ಅವರು. ನಮಗೆ ಹೇಳೋದ್ ನೋಡಿದ್ರೆ ಹಂಗ ಹೇಳ್ತಾರೆ ಅವ್ರು. ಮಧ್ಯವರ್ತಿಗೆ ಲಾಭ ಜಾಸ್ತಿ, ಮಧ್ಯವರ್ತಿ ಲಾಭ ಸರ್. ನಮಗೆ ಇವಾಗ ನೀರುಳ್ಳಿ ಹೆಂಗ್ ಮಾರ್ಕೆಟ್ ಐತೆ ಹಂಗ ಮಾಡಿದ್ರೆ ಬಹಳ ಹೊಂದ್ಕೆ ಆಗ ಸರ್ ಇದು ಸರ್ಕಾರ. ಈಗ ನಾವು ನೀರುಳ್ಳಿ ಹಾಕೊಂಡು ಹೋಗ್ತೀವಿ ರಾತ್ರಿಗೆ ಬೆಂಗಳೂರಿಗೆ, ಬೆಳಗಿನ ಜಾವ 8 ಗಂಟೆಗೆ 9 ಗಂಟೆಗೆ ಅರಾಜಕ್ಕೆ ಹೋಗ್ತಾರೆ. ಹಂಗೆ ಇದು ಅರಾಜ್ ಆಗ್ಬೇಕು ಸರ್. ಇದು ಮೆಣಸಿನಕಾಯಿನ ನಾವು ರಾತ್ರಿಗೆ ಹಾಕೊಂಡು ಹೋಗ್ತೀವಿ, ಬೆಳಿಗ್ಗೆ ಮಾರ್ಕೆಟ್ ಇಟ್ಟು ನಾವು ಸುರಿತೀವಿ ಅಲ್ಲಿ ಮಾರ್ಕೆಟ್ಗೆ. ಹಂಗ ಅದು ಅರಾಜ್ ಆಗ್ಬೇಕು ಸರ್. ಹಂಗಾದ್ರೆ ನಮಗೆ ಡೈರೆಕ್ಟ್ ಮಾರ್ಕೆಟ್ಗೆ ಹೋಗ್ತೀವಿ, ಇವ್ರನ್ನ ವಸ್ಯದೇ ಇರಲ್ಲ ಸರ್. ಇವ್ರು ಮೆಣಸಿನಕಾಯಿ ಪ್ರತ್ಯೇಕ ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಇಲ್ಲ ಸರ್. ರಾತ್ರಿಗೆ ಅದೇ ಮಂಡಿಗಳದಾವ ಸರ್ ಅಲ್ಲಿ. ರಾತ್ರಿಗೆ 9 ಗಂಟೆ ವ್ಯಾಪಾರ ದಾವಣಗೆರೆಗೆ ಐತಿ, ಚಿತ್ರದುರ್ಗದಾಗ ಐತಿ ಮಂಡಿ. ಅದು ರಾತ್ರಿಗೆ ವ್ಯಾಪಾರ ಅಂತ ಹೇಳ್ತಾರೆ. ರಾತ್ರಿ 8 ಗಂಟೆಗೆ ವ್ಯಾಪಾರ ನಡೀತತೆ. ಅದು ಎಷ್ಟಾಗ್ತತ್ತೋ ಎಷ್ಟಿಲ್ಲ ಅದು ರಾತ್ರಿ ವ್ಯಾಪಾರನೇ ಹೇಳ್ಬೇಡ. ಹೌದು, ಬೆಳಿಗ್ಗೆ ಇವಾಗ ಮಾರ್ಕೆಟ್ APMC ಹೆಂಗ್ ಮಾಡಿದಾರೋ ಹಂಗ್ ಮಾರ್ಕೆಟ್ ಮಾಡ್ಬೇಕು ಸರ್. ಮಾಡಿ ರೈತರು ಹಾಕೊಂಡು ಹೋಗ್ತೀವಿ ನಾವು ಬೆಳಗಿನ ಜಾವ 5-6 ಗಂಟೆಗೆ ಹೋಗಿ ಅಲ್ಲಿ ಸುರಿದು ವ್ಯಾಪಾರ ಹಂಗ್ ಮಾಡ್ಬೇಕು ಸರ್. ಇದೊಂದು ಹಂಗ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಅದ್ನೇ. ಇವಾಗ ಸರ್ಕಾರಿನ ರೈತರು ನೇರವಾಗಿ ಹೋಗಿ ಹಾಕೊಂಡು ಮಾರಂಗ್ ಮಾಡ್ಬೇಕು, ಅದೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಾವು ಆಕಾಶವಾಣಿ ಕೇಂದ್ರದಿಂದ ನಾವು ಕೇಳ್ತಾ ಇದೀವಿ ಸರ್, ಎಲ್ಲ ರೈತರ ಪರವಾಗಿ ನಾವು. ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ ಸಂತೋಷ ಅದು ಸರ್. ಯಾವುದು ಯಾವ ಅಪಾಯಿಂಟ್ ಯಾವ ನೌಕರಿದಾರಿಗೂ ಇರಲ್ಲ ಸರ್, ಅಷ್ಟು ಸುಖ ನೆಮ್ಮದಿ ಇರೋದು ಸರ್. ಅದು ಅವತ್ತಿಂದ ಅವತ್ತೆ ಊಟ ಆಗಲಿ ನೆಮ್ಮದಿ ಸುಖ ಇರೋದು ಸರ್. ಈಗ ನೀವು ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾರೆ, ಈಗ ನೋಡಿದ್ರೆಲ್ಲ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಅವರು ಕೆಲವರು ಕಾಯಿಲ್ದಿರತ್ತೆ ಸರ್, ಕೆಲವ್ರಿಗೆ ಕಾಯಿಲೆ ಇರಲ್ಲ ಸರ್. 25-30% ಜನಗಳಿಗೆ ಕಾಯಿಲ್ದಿರಲ್ಲ, ಇನ್ನು 20%ಗೆ ಕಾಯಿಲಿರುತ್ತೆ. ಇನ್ನ ಒಂದ್ 50% ಒಂದ್ ಸ್ವಲ್ಪ ಅಲ್ಲೇ ಊರಾಗ ಅಡ್ಡಾಡೋರು ಇರ್ತಾರೆ ಸರ್. ಇನ್ನ ಒಂದ್ 10% ಇನ್ನ ಚೆನ್ನಾಗಿ ಮಾಡೋರು ಇರ್ತಾರೆ ಸರ್ ಅದ್ರಾಗ ಪರ್ಸೆಂಟೇಜ್. ಅಂದ್ರೆ ಕಷ್ಟಪಟ್ಟು ಮಾಡಿದ್ರೆ ಇದ್ರಲ್ಲಿ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ ಸರ್, ಕಷ್ಟ ಪಡಬೇಕು, ತಾಳ್ಮೆ ಇರಬೇಕು. ತಾಳ್ಮೆ ಇರಬೇಕು. ಅವತ್ತಿಂದ ಅವತ್ತೇ ಆಗ್ಲಿ ಆ ಭೂಮಿ ತಾಯಿ ಅಂದ್ರೆ ಎಂದೂ ಮೋಸ ಮಾಡಿಲ್ಲ ಸರ್. ಇವತ್ತಿನವರು ಎಲ್ಲರೂ ಹೇಳ್ತಾರೆ ನಾವು ರೈತರು, ಆ ಅಜ್ಜ ನಮ್ಮ ಅಜ್ಜರು, ನಮ್ಮ ತಾತರು, ನಮ್ಮ ಅಪ್ಪಾಜಿಯವರು ಎಂದೂ ಮೋಸ ಮಾಡಲ್ಲ. ಮಾಡಿದೆ ಎಷ್ಟು ಮಾಡ್ತೀವಿ ಅಷ್ಟೇ ಲಾಭ ಇರುತ್ತೆ, ನೀನು ಬೇಕಾದ್ರೆ ಮಾಡಿ ನೋಡು, 1 ಎಕರೆ ಹಾಕಿ ನೀನು ಸಪ್ರೇಟ್ ಮಾಡು, ಅದು ಕೊಡಲ್ಲ ಅಂದ್ರೆ ನಾನು ಕೇಳು ಅಂತ ಹೇಳ್ತಾರೆ ಅವರು. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ ನಿಮಗೆ? ಸಹಕಾರ ಕೊಡ್ತಾರೆ ಸರ್ ಹೆಣ್ಮಕ್ಳು ಮನೆಗೆ, ಎಲ್ಲ ನಾವೇ ನೋಡ್ಕೊಂತೀವಿ. ನಮ್ಮ ಅಪ್ಪಾಜಿ ನಾನು ನೋಡ್ಕೊಂತೀವಿ, ನಮ್ಮ ಅಪ್ಪಾಜಿ ಮೊದ್ಲಿಂದ ನಮ್ಮ ಅಪ್ಪಾಜಿ ನೋಡ್ಕೊಂಡ್ರು, ಇವಾಗ ನಮ್ಮ ಅಪ್ಪಾಜಿ ನಮ್ಮ ಜೊತೆ ಬರುತ್ತೆ, ನಾನು ಹೋಗ್ತೀನಿ. ನಮ್ಮ ಹೆಣ್ಮಕ್ಳು ಏನಂದ್ರೆ ಮನೆಯಲ್ಲಿ ನಮ್ಮ ಹೆಂಡತಿ ನಮ್ಮ ಅಮ್ಮರಾಗ್ಲಿ ಎಂದೂ ಬರಲ್ಲ, ಅಪರೂಪ ಬಂದ್ರೆ ಅಕಸ್ಮಾತ್ ನಾವಾಗಿನ ತೋರಿಸ್ಕೊಂಬರ್ಬೇಕು ಹೊಲ್ದಾಕೆ, ಇಲ್ಲ ಅಕಸ್ಮಾತ್ ರೀ ಏ ಬಾರಮ್ಮ ಹೋಗಿ ಬರೋಣ ನೋಡ್ಕೊಂಬರೋಣ ಅಂತ ಬುತ್ತಿ ಬೇಸನ್ ತಗೊಂಡು ಜೊತೆಗೆ ಹೋಗಿ ಕೊಟ್ಟು ಹಂಗೆ ವಾಪಸ್ ಬರ್ತೀವಿ. ಅಷ್ಟು ಬಿಟ್ರೆ ನಮಗೆ ಹೆಣ್ಮಕ್ಳೇನು ಊಟ ಉಪಚಾರದಾಗ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಾಗ ಇನ್ಫ್ಲೂಯೆನ್ಸ್ ಚೆನ್ನಾಗಿ ಮಾಡ್ತಾರೆ ಸರ್ ರೈತರು. ನಮ್ಮ ಗಂಡ ದುಡಿಲಿ, ನಮ್ಮ ಮಾಮ ದುಡಿಲಿ ಅಂತ ಒಳ್ಳೆ ಇಂಪ್ಲೂಯೆನ್ಸ್ ಕೊಟ್ಟು ಮಾಡ್ತಾರೆ ಸರ್. ನಾವು ಹೊಲಕ್ಕೆ ಚೆನ್ನ ಶಕ್ತಿ ಇರಲಿ ಅಂತ ಹೇಳಿ ಮಾಡ್ಕೊಡ್ತಾರೆ ಸರ್. ಮುಂದಿನ ಬೇರೆ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇದೆ? ಬೇರೆ ಬೆಳೆ ಇನ್ನೇನು ರೈತರದ್ದೇನು ಬೆದಲದೇನಿಲ್ಲ ಸರ್. ತೊಗರಿ ಬಿಟ್ರೆ ಮೆಕ್ಕೆಜೋಳ ಬಿಟ್ಟು ಬದಲಾವಣೆ ಮಾಡ್ಬೇಕಂತ ಇದೀವಿ. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು ಸರ್? ಅದೇ ನಂಬರ್ ಕೊಡ್ತೀವಿ, ಬೇಕಾದ್ರೆ ನಾವು ದೂರವಾಣಿ ಸಂಖ್ಯೆ ಹೇಳ್ತೀವಿ, ಮಾತಾಡ್ಲಿ. ಅವ್ರದ್ದು ಅವ್ರ ಅಭಿಪ್ರಾಯನೂ ತಿಳಿಸ್ಲಿ, ನಾವು ನಮ್ಮ ಅಭಿಪ್ರಾಯ ನಮ್ ತಗಿರೋದು ಹೇಳ್ತೀವಿ, ಅವರು ಅಭಿಪ್ರಾಯ ತಿಳಿಸ್ಲಿ. ಫೋನ್ ಮಾಡಿದಾರ್ದ ರೈತರು ನಾವು ಕೇಳ್ತೀವಿ ಅವ್ರ ಪ್ರಶ್ನೆನ, ಅವರು ಹೇಳಲಿ. ನಿಮ್ ಫೋನ್ ನಂಬರ್ ಹೇಳ್ರಿ. 9-5-7-7-6-2-6-8. ರೈತ ಬಂದವರೇ, ಚಿಪ್ಪಿನಕೆರೆಯ GB ರೂಪೇಶ್ ಕುಮಾರ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9-8-4-5-7-7-6-2-6-8. ಬಹಳ ಸಂತೋಷ ರೂಪೇಶ್ ಕುಮಾರ್ ಅವರೇ, ಇದುವರೆಗೂ ನಿಮ್ಮ ಸಮಗ್ರ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಈ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್ ಜಗದೀಶ್ ಅವರು, ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಚಿಪ್ಪಿನಕೆರೆ ಗ್ರಾಮದ ಕೃಷಿಕ GB ರೂಪೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ.